ಇದ್ದೇನೆ. ಏನಾಗ್ಯದ ಅಂದ್ರಪ್ಪ, ಇವತ್ತ ಈ ಒಕ್ಕಲತನ ಹೆಂಗಾಗ್ಬಿಟ್ಟದಂದ್ರೆ ಇವತ್ತೆಲ್ಲಾನು ರಾಸಾಯನಿಕ ಯುಕ್ತವಾಗ್ಬಿಟ್ಟದ. ಇವತ್ತು ನೋಡ್ರಿ, ಯಾವುದೇ ರೀತಿ ತಗೊಳ್ರಿ, ರಾಸಾಯನಿಕ ಗೊಬ್ಬರ ಇಲ್ಲದೆ ಬೆಳೆನೇ ಬೆಳೆಯೋದಿಲ್ಲ. ಆಮೇಲೆ ಸಾಕಷ್ಟು ಕೀಟನಾಶಕ ಬಳಸ್ತಾನೆ. ಇವೆಲ್ಲದರಿಂದ ಏನಾಗ್ತದೆ ಅಂದ್ರೆ, ಇವತ್ತು ಮಾತುಗಳಲ್ಲಿ ಏನು ಮಾತಾಡ್ತಾರೆ ಅಂದ್ರೆ, ಎಲ್ಲರೂ ಸಾವಯವ ಆಹಾರ ತಿನ್ನಬೇಕು, ಸಾವಯವ ಧಾನ್ಯ ತಿನ್ನಬೇಕು, ಸಾವಯವ ಕಾಯಿಪಲ್ಲೆ ತಿನ್ನಬೇಕು, ಎಲ್ಲಿ ನೋಡಿದ್ರೂ ಸಾವಯವ. ಈಗ ಯಾರಾದರೂ ಒಬ್ಬರು ವ್ಯಾಪಾರಿ, ಇದು ನಮ್ಮ ಸಾವಯವ ಜೋಳ, ಇದು ಸಾವಯವ ಅಕ್ಕಿ, ಇದು ಸಾವಯವ ಕಾಯಿಪಲ್ಲೆ ಅಂದ್ರೆ ಸಾಕು, ಇವತ್ತು ಜನ ಹೆಂಗಾಗ್ಬಿಟ್ರೆ ಅಂದ್ರೆ, ಈ ಆರೋಗ್ಯದ ದೃಷ್ಟಿಯಿಂದ ಎಷ್ಟೇ ರೇಟ್ ಬರಲಿ ಅದನ್ನು ಕೊಂಡುಕೊಳ್ಳುವಂಥಲ್ಲಿ ಒಂದು ವಿಚಾರಕ್ಕೆ ಮುಂದೆ ಬಂದರೆ. ಯಾಕೆ ಬರ್ತಾರಂದ್ರೆ, ಆರೋಗ್ಯ ಚೆನ್ನಾಗಿರಲಿ ಅಂತ. ಯಾವಾಗ ನಾವು ಆರೋಗ್ಯ ಚೆನ್ನಾಗಿರ್ತೇವೆ ಅಂದರೆ, ನಾವು ತಿಂತಕ್ಕಂಥ ಆಹಾರ ಸಾವಯವ ಆಹಾರ ಇರಬೇಕು. ಯಾಕಪ್ಪ ಅಂದರೆ, ಇವತ್ತು ನಾವು ರಾಸಾಯನಿಕದಿಂದ ಕಲಬೆರೆತ ಆಗ್ತಕ್ಕಂಥ ಬೆಳೆಯನ್ನು ನಾವು ಬೆಳೆದು ಅದನ್ನು ನಾವು ತಿಂತೇವೆ ಅಂದಮೇಲೆ, ಈ ಕೆಲವೊಂದು ರೈತರು ನೋಡಬೇಕು, ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಬ್ಬ ರೈತರು ಹೆಂಗದಾರೆ ಅಂದರೆ, ಅವರು ತಮ್ಮದು ಹೊಲದಲ್ಲಿ ಏನು ಬೆಳೆದಂಥ ಬೆಳೆಗಳನ್ನು ಎರಡು ಥರ ಬೆಳೀತಾರೆ ಅವರು. ಇವುದನ್ನು ಕಾಯಿಪಲ್ಲೆ ಬೆಳೆದಂಥ ಒಬ್ಬ ರೈತ ಹೆಂಗೆ ಮಾಡ್ತಾನಪ್ಪ ಅಂದರೆ, ತನ್ನ ಪೂರ್ತಿಯಾಗಿ ಒಂದು ಎರಡು ಗಂಟೆ ಮೂರು ಗಂಟೆ ಏನು ಮಾಡ್ತಾನೆ, ಕಾಯಿಪಲ್ಲೆ ಬೇರೆ ಹಾಕೋತಾನೆ. ಉಳಿದ ರೈ ಜನರಿಗೆ ಅಂದರೆ ಕಮರ್ಷಿಯಲ್ ಆಗಿ ವಾಣಿಜ್ಯಕ್ಕಾಗಿ ಬೇರೆ ಮಾಡ್ತಾನೆ. ವಾಣಿಜ್ಯಕ್ಕಾಗಿ ಬೆಳೆ ಏನು ಬೆಳೀತಾನೆ ಕಾಯಿಪಲ್ಲೆವ, ಅದು ಸಾಕಷ್ಟು ರಾಸಾಯನಿಕನ ಸಿಂಪರಣೆ ಮಾಡ್ತಾನೆ. ಅಷ್ಟೇ ರಾಸಾಯನಿಕ ಗೊಬ್ಬರ ಹಾಕಿ ಜನರಿಗೆ ಅಟ್ರಾಕ್ಷನ್ ಆಗೋಂಗೆ, ಆಕರ್ಷಣೆ ಆಗೋಂಗೆ ಅವನ ಕಾಯಿಪಲ್ಲೆ, ಬದನೇಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಇವನ್ ನೀವು ಹಣ್ಣಿನವು ದ್ರಾಕ್ಷಿ ತೊಗೊಳ್ರಿ, ದಾಳಿಂಬ್ರಿ ತೊಗೊಳ್ರಿ, ಇವೆಲ್ಲ ಹೆಂಗಂದ್ರವ ವಾಣಿಜ್ಯ ರೂಪದಲ್ಲಿ ತಂದು ಮಾರ್ತಾನೆ. ಆದರೆ ಅದೇ ರೈತ ತಾ ಮನೆಯಾಗ ಎಂಥ ಬೆಳ್ಕೊಂಡಿರ್ತಾನೆ, ಸಣ್ಣ ಒಂದು ಗುಂಟೆ ಎರಡು ಗುಂಟೆದಾಗ ಒಂದು ಸ್ವಲ್ಪೂ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಯಾವುದೇ ರೀತಿ ಬಳಸಲಾರ್ದ ಅವೇನು ಮಾಡ್ತಾನೆ, ಬೆಳೆದು ತನ್ನ ಕುಟುಂಬದ ಆರೋಗ್ಯನ ಕಾಪಾಡ್ತಾನೆ. ಇದನ್ನು ಇವತ್ತು ನಮ್ಮ ಪ್ರತಿಯೊಬ್ಬರು ಇವತ್ತು ಅಲ್ಲಲ್ಲಿ ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಇದು ಜಾಗತಿಕವಾಗಿ ವಿಚಾರ ಮಾಡುವಂಥದ್ದು. ಅದಕ್ಕೆ ಈಗ ಪ್ರಧಾನಮಂತ್ರಿಗಳು ಇದಕ್ಕೊಂದು ಯೋಜನೆ ಹಾಕ್ಕೊಂಡ್ರೆ, ಏನಪ್ಪ ಅಂದರೆ ಆರೋಗ್ಯ ಕಾರ್ಡ್ ಅಂತ ಮಾಡ್ತಾಯಿದ್ರು. ಇದು ಯಾಕಪ್ಪ ಅಂದರೆ, ಮುಂದಿನ ಪೀಳಿಗೆ ನೀವು ಸಾಕಷ್ಟು ಕೆಲವೊಂದು ವಿಷಯಗಳು ನೋಡಿರ್ಬೋದು, ಈ ಇದೇನು ರಾಸಾಯನಿಕದಿಂದ ಕಲಬೆರಕದಂಥ ಆಹಾರ ಹೆಂಗಾಗಿತ್ತು ಅಂದ್ರೆ, ಮುಂದೆ ಬರ್ತಕ್ಕಂಥ ಪೀಳಿಗೆ ಹೆಂಗೆ ಹುಟ್ಟಾಗುತ್ತದೆ ಅಂದ್ರೆ, ಒಂದರ್ಥ ಹ್ಯಾಂಡಿಕ್ಯಾಪ್ ಅಂತೀವಿ ನಾವು, ಅಂದ್ರೆ ಬುದ್ಧಿಮಾಂದೆ ಇರ್ಬೋದು. ಇಂಥವೆಲ್ಲ ನಾವು ಸಮಸ್ಯೆ ನೋಡಿದಾಗ, ಇವತ್ತು ಸಾಮಾನ್ಯ ಒಬ್ಬ ಪ್ರಜೆಯೂ ಏನು ಮಾಡ್ಕೋತಾನೆ, ನಾವು ಒಳ್ಳೆ ಆಹಾರ ತಿನ್ನಬೇಕು, ಅಂಥದ್ದು ನನಗೆ ರೇಟ್ ಎಷ್ಟೇ ಆಗಲಿ ಅದನ್ನು ಕೊಂಡು ತಿಂದು ನೂರು ವರ್ಷ ಬದುಕೋಕ್ಕಿಂತ ನಾಲ್ಕು ಹೊತ್ತು ನಾವು ಚಂದ ಒಳ್ಳೆ ಆಹಾರ ತಿಂದು ಚಂದ ಬದುಕೋಣ ಅನ್ನೋ ಒಂದು ಪರಿಸ್ಥಿತಿ ತನ್ನಿಂದ ತಾನೇ ನಿರ್ಮಾಣ ಆಗ್ತದೆ. ಇದು ನಾವು ಯಾರು ಮಾಡ್ತಾ ಇಲ್ಲ. ಒಂದು ಕಾಲದಾಗ ಏನು ಹೇಳ್ತಿದ್ದೀವಿ, ರಾಸಾಯನಿಕವಾಗಿ ಹೈಬ್ರಿಡ್ ಅನ್ನು ಇಂಥವೆಲ್ಲ ಬೆಳೆದು ವಿಪರೀತ ಬೆಳೀತಕ್ಕಂಥ ಜನರಿಗೆ ಹೊಟ್ಟೆ ಹಾಕೋದು ವಿಚಾರ ಮಾಡ್ತಿದ್ದೆವು. ಈಗ ಹಂಗಾಗ್ತಾ ಇಲ್ಲ. ಈಗ ಏನಾಗಿದೆ, ಒಳ್ಳೆ ಆಹಾರ ತಿಂದು ಒಳ್ಳೆ ಆಹಾರ ಇಟ್ಕೊಂಡು ನಾಲ್ಕು ದಿವಸ ಚೆನ್ನಾಗಿ ಬೆಳೆಯೋಣ ಅನ್ನುವಂಥ ಪರಿಸ್ಥಿತಿ ಬಂದ. ಈ ಹಿಂದೆ ಕೊನೆಯ ಹೋದ ತಿಂಗಳು ನಾವು ವಿಚಾರ ಮಾಡಿದ್ದೆವು, ಇಡೀ ಜಗತ್ತಿನೊಳಗೆ ಈ ವಾತಾವರಣದಲ್ಲಿ ಏನಾಗಿದೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಈ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ಆ ವಿಷಯನ ಚರ್ಚೆ ಮಾಡಿದಾಗ, ಇವತ್ತು ಹೆಂಗೆ ಎಲ್ಲ ಮುಂದುವರೆದ ದೇಶಗಳು ಹೆಂಗಾಗ್ಯಾವ ಅಂದ್ರೆ, ಎಲ್ಲನೂ ವಾತಾವರಣವನ್ನು ಏನು ಮಾಡಿಬಿಟ್ಟಿದ್ದಾರೆ, ಈಗ ಕುಲುಷಿತಗೊಂಡ್ಬಿಟ್ಟು. ಒಂದು ಕಡೆ ಕಾರ್ಬನ್ ಡೈಆಕ್ಸೈಡು, ಇನ್ನೊಂದು ಕಡೆ ಈ ನಾವು ಓಝೋನ್ ಅಂತ ನಾವೇನು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಸೂರ್ಯನ ಕಿರಣಗಳು ಏನು ಇದು ಆಗ್ತಾವಲ್ಲ, ಅವೆಲ್ಲ ಇನ್ನೊಂದು ಸ್ವಲ್ಪ ದಿವಸ ಮನುಕುಲನು ಪೂರ ನಾಶ ಆಗುವಂಥ ಒಂದು ಸ್ಥಿತಿ ಬಂದದ್ದು. ಸೊ ಇಂಥವೆಲ್ಲ ವಿಚಾರ ಮಾಡ್ಕೋತ ಹೋದ್ರೆ, ಈಗ ನಾವು ಪ್ರತಿಯೊಂದು ಜನ ಅಂದ ಪ್ರಜೆ ಅಂದರೆ, ಈ ಇಡೀ ಜಗತ್ತಿನ ಮನುಕುಲ ಬದುಕಬೇಕಂದ್ರೆ ತಿನ್ನತಕ್ಕಂಥ ಆಹಾರ ಸಾವಯವ ಬೇಕು. ತಿನ್ನತಕ್ಕಂಥ ಆಹಾರ ಸಾವಯವ ಬೇಕಂದ್ರೆ ಅದು ಎಲ್ಲಿ ಬೆಳೀತದೆ ಅನ್ನೋ ಮುಖ್ಯ. ಇದಕ್ಕೆಲ್ಲ ಏನು ಮೂಲ ಬೆಳೆ ಎಲ್ಲಿ ಬರ್ತದೆ, ಭೂಮಿ ತಾಯಿ. ಭೂಮಿ ತಾಯಿನೇ ನಾವು ರಾಸಾಯನಿಕ ಮುಕ್ತ ಇದ್ರೆ ನಡೆಯೋದಿಲ್ಲ. ಆ ಭೂಮಿ ತಾಯಿನೂ ಸಾವಯವ ಕನ್ವರ್ಟ್ ಮಾಡಬೇಕು. ಭೂಮಿ ತಾಯಿನ ನಾವು ಸಾವಯವ ಕನ್ವರ್ಟ್ ಮಾಡ್ಬೇಕಾದ್ರೆ, ಆ ಸಾವಯವ ಪದಾರ್ಥಗಳನ್ನು, ಸಾವಯವ ಪೋಷಕಾಂಶಗಳನ್ನು, ಸಾವಯವ ಆಹಾರ ನಮ್ಮ ಭೂಮಿ ಹಾಕಿದರೆ ಒಳ್ಳೆ ಆ ಭೂತಾಯಿ ನಮಗೇನು ಕೊಡ್ತಾಳೆ, ತೊಗೋಪ್ಪ ನೀನು ನನಗೆ ಒಳ್ಳೆ ಆಹಾರ ಕೊಟ್ಟು ನಾನು ನೀನು ಒಳ್ಳೆ ಆಹಾರ ಕೊಡ್ತೀನಿ ತೊಗೋ ಮಗುವೆ ಅಂತೇಳಿ ನಮಗೆ ತಿನ್ನಿಸ್ತಾಳೆ. ಈ ಉದ್ದೇಶದಿಂದ ಇವತ್ತು ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಏನಪ್ಪ ಅಂದರೆ, ನಮ್ಮ ಭೂಮಿಗೆ ನಾವು ತಿಪ್ಪೆ ಗೊಬ್ಬರ ಹಾಕ್ಬಿಡ್ತೀವಿ. ಆದರೆ ತಿಪ್ಪೆ ಗೊಬ್ಬರ ಹಾಕಬೇಕಂದ್ರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಎಲ್ಲ ಕಡೆಯೂ ಈ ದನಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇವತ್ತೆಲ್ಲ ಉದ್ಯೋಗಿಕರಂಗ ಜನ ಬಂದಿರ್ತಾರೆ. ಹತ್ತಲಿ ಒಳ್ಳೆಯದೇ, ಅಭಿವೃದ್ಧಿ ಉದ್ಯೋಗಿಕರಂಗೂ ಬೇಕೇ. ಎಲ್ಲದಕ್ಕಿಂತ ಮುಖ್ಯ ಮನುಷ್ಯನಿಗೆ ಆಹಾರ ಬೇಕು. ಒಳ್ಳೆ ಆಹಾರ ಬೆಳಿಬೇಕಂದ್ರೆ ಆ ರೈತನ ಭೂಮಿಯನ್ನು ಇವತ್ತು ನಾವು ಸಾವಯವ ರೂಪದಲ್ಲಿ ನಾವು ಅದನ್ನು ಬದಲಾವಣೆ ಮಾಡಬೇಕಾಗಿದೆ. ಆ ಬದಲಾವಣೆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ತಿಪ್ಪೆ ಗೊಬ್ಬರ ಹಾಕಂತೀವಿ. ಆ ತಿಪ್ಪೆ ಗೊಬ್ಬರ ನಾವು ಎಲ್ಲರಿಗೆ ಎಲ್ಲ ಹಾಕೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಪೂರಕವಾಗಿ ಅದರ ಜೊತೆಗೆ ಇನ್ನೂ ಸರಳ ಏನೋ ಪದ್ಧತಿಗಳದಾವೆ. ಆ ಪದ್ಧತಿಗಳಲ್ಲಿ ಅತಿ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಈ ಸಸ್ಯಾವಶ್ಯಗಳು. ತಿಪ್ಪೆ ಗೊಬ್ಬರ ಒಂದು ಒಳ್ಳೆಯದೇ, ಎಲ್ಲದಕ್ಕಿಂತ ಶ್ರೇಷ್ಠ ಅಂದ್ರೆ ತಿಪ್ಪೆ ಗೊಬ್ಬರ. ಆದರೆ ಇವತ್ತು ಸಿಗ್ತಕ್ಕಂಥ ತಿಪ್ಪೆ ಗೊಬ್ಬರ ಶ್ರೇಷ್ಠವಾಗಿಲ್ಲ. ಯಾಕಂದ್ರೆ ಅದು ಪೂರ್ತಿ ಕಳ್ತಿರೋದಿಲ್ಲ. ನಾವೆಲ್ಲ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹೋದ್ರೆ ಊರು ಸುತ್ತಲೂ ತಿಪ್ಪೆ ಗೊಬ್ಬರ ಇರ್ತದೆ. ನಾವೆಲ್ಲ ಏನು ತಗೋತೀವಿ ಗೊತ್ತೇ, ತಿಪ್ಪೆ ಗೊಬ್ಬರ ಭಾರಿ ಚಲೋ ಐತೆ. ಅದೆಲ್ಲ ಯಾವುದೋ ರೀತಿ ತಪ್ಪು ಕಲ್ಪನೆ ಇದೆ. ಯಾಕಂದ್ರೆ ನೀವು ಮಳೆ ಬರ್ತದೆ ನೋಡ್ಬೇಕು ನೀವು. ಆ ತಿಪ್ಪೆಲ್ಲ ಇವತ್ತು ಕಲ್ಲಪ್ಪಂದ ಒಬ್ಬ ರೈತನಂತೆ ತಿಪ್ಪೆ ಊರು ದಂಡೆಗಿದ್ದು ಹರಕೋತ್ ಹೋಗಿ ಊರು ಹೊರಗಡೆ ಹೋಗ್ಬಿಡ್ತದೆ. ಇಂಥ ತಿಪ್ಪಿದ್ರೆ ಅದು ನಿಜವಾದ ತಿಪ್ಪಿ ಗೊಬ್ಬರ ಅಲ್ಲ, ಇದು ಒಳ್ಳೆಯದು. ಇನ್ನು ಕೆಲವೊಬ್ಬರು ತಿಪ್ಪಿ ಹೆಂಗಾಗ್ತಾವ ಅಂದ್ರೆ ಗಾಳಿ ಬರ್ತಾರೆ, ಊರು ತುಂಬ ಹಾರಾಡ್ಕೊಂಡು ನಿಂತ್ಬಿಡ್ತದೆ. ಸೊ ಇದ್ರೊಳಗೆ ಏನಿರ್ತದಪ್ಪ ಅಂದ್ರೆ, ಕೇವಲ ಪ್ಲಾಸ್ಟಿಕ್ಕು, ಆಮೇಲೆ ಹರಿದಂಥ ಬಟ್ಟೆಗಳು, ಆಮೇಲೆ ಕಸ ಕಡ್ಡಿ, ಆಮೇಲೆ ನೀವು ಗೊಣ್ಣೆ ಹುಳ ರೋಗ ಬರ್ತಕ್ಕಂಥದ್ದು, ಇದೆಲ್ಲ ಹೆಂಗೆ ಇರ್ತದೆ ಅಂದ್ರೆ ಇವತ್ತಿನ ತಿಪ್ಪೆ ಗೊಬ್ಬರ ಅಂದ್ರೆ ಪೂರ್ತಿ ಏನಾಗಿರ್ತದೆ, ನೆಕ್ಸ್ಟ್ ಇನ್ನೊಂದಕ್ಕೆ ಒಂದು ಕಲ್ಚರ್ ಇದ್ದಂಗೆ. ಒಳ್ಳೆ ಅದನ್ನು ಹೋಗಿ ನೀವು ಭೂಮಿಗೆ ಏನು ಹಾಕಿದ್ರೆ ಅಂದ್ರೆ ನಿಮ್ಮ ಹೊಲದಾಗ ಎಷ್ಟೋ ಕಸಗಳು ಇರುವುದಿಲ್ಲ, ನಿಮ್ಮ ಪೂರ್ವಜರಿಂದ ಬೆಳೆದಂಥ ಹೊಲದಾಗ ಒಂದು ಇಗಳು ಇರುವುದಿಲ್ಲ. ಇವತ್ತು ನೀವು ಏನಾದರೂ ಊರೊಳಗಿನ ತಿಪ್ಪಿಗೆ ಒಯ್ದು ಹಾಕಿದ್ರೆ ಅಂದ್ರೆ ಇವತ್ತು ನಿಮ್ಗೆ ಇಗಳು ಬರ್ತದೆ. ಇಂಥ ಇದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಇವತ್ತು ಹೆಚ್ಚಾಗತ್ತವೆ. ಅದಕ್ಕೆ ಇವತ್ತು ರೈತರು ಎದಕ್ಕೆ ಒತ್ತು ಕೊಡಪ್ಪ ಅಂದ್ರೆ ನಮ್ಮಲ್ಲೇ ಇರ್ತಕ್ಕಂಥದ್ದು. ಹಂಗಾರೆ ತಿಪ್ಪೆ ಗೊಬ್ಬರ ಹೆಂಗಿರಬೇಕಪ್ಪ ಅಂದ್ರೆ ಪೂರ್ತಿ ಕಳೆತಂಥದ್ದು, ಕೊಳತದ್ದಲ್ಲ. ಇವತ್ತು ನಾವು ಬಳಕು ಮಾಡುವಂಥ ತಿಪ್ಪೆ ಗೊಬ್ಬರ ಹೆಂಗೈತೆ ಅಂದ್ರೆ ಕೊಳತಿದ್ದೆ, ಕೊಳತಿದ್ದರಿಂದ ಮತ್ತೆ ನಮ್ಮ ಭೂಮಿನ ಕೊಳತು ಮಾಡತ್ತದೆ, ಅದರಿಂದ ಬರ್ತಕ್ಕಂಥ ಪದಾರ್ಥನೂ ಕೊಳತದಾಗ್ತದೆ. ಅದಕ್ಕೆ ನಾವು ಕಳೆತದ್ದು ತಿಪ್ಪೆ ಗೊಬ್ಬರ ಬಳಕೆ ಮಾಡಬೇಕಾಗಿದೆ. ಅದಕ್ಕೆ ಒಂದೇ ಮಾಡೋಕ್ಕೆ ನಮ್ಮ ಕಡೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದ್ರ ಜೊತೆ ಜೊತೆನೆ ಸಾಧ್ಯಷ್ಟು ಇನ್ನೂ ಸಾಕಷ್ಟು ನಾವು ಆಧುನಿಕವಾಗಿ ನಾವು ಏನಾಗ ಈಗ ಕಂಡುಹಿಡ್ತಾ ಇದ್ದೀವಿ. ಅದರಲ್ಲಿ ಅತಿ ಮುಖ್ಯವಾಗಿ ನಿಮ್ಮಲ್ಲೇ ಇರ್ತದೆ ಅದು, ಅದು ನೈಸರ್ಗಿಕ ಸಂಪನ್ನ, ನಿಮ್ಮ ಸಂಪನ್ಮೂಲ ಅದು, ಅದನ್ನು ನಾವು ಹಳ್ಳಿ ಮರು ಬಳಕೆ ತಗೋಬೇಕು. ಅದರಲ್ಲಿ ಉದಾಹರಣೆ ಏನಪ್ಪ ಅಂದ್ರೆ ಈ ಮುಂಗಾರಿ ಒಳಗೆ ನಾವು ನೋಡ್ರಿ, ನಮ್ಮ ಭಾಗಕ್ಕಂತೂ ಇಲ್ಲಿ ಮಳೆಗೆ ಕಳಿಂಬ ಬರುವಂತ ಭಾಗ ಒಣಬೇಸ ಬರಲಿ, ಇಲ್ಲೇನು ಸಾಕಷ್ಟು ತೊಗರಿ ಮುಂಗಾರಿ ತೊಗರಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಸಜ್ಜೆ ಬೆಳಿತೀವಿ. ಇವತ್ತರಿಂದ ನಮಗೆ ಈಗ ನೋಡ್ರಿ ಈ ಸೂರ್ಯಕಾಂತಿ ಬೆಳೆದ್ಮೇಲೆ ಆ ಸೂರ್ಯಕಾಂತಿ ಕಟ್ಟಿಗೆನ ಒಡ್ಡಿ ಮೇಲೆ ಇಡ್ತೀವಿ, ಇಲ್ಲ ಸುಟ್ಟು ಹಾಕ್ಬಿಡ್ತೀವಿ ಇದು ಅಂತ ಬಿಡ್ರಿ. ಇನ್ನು ತೊಗರಿ ಕಟ್ಟಿಗೆ ತೊಗೊಳ್ರಿ, ತೊಗರಿ ಕಟ್ಟಿನ ನಾವು ಯಾರು ಭಾಳ ಆದ್ರೆ ಒಂದು 4 ಮಂದಿ ಅಡುಗೆ ಬಳಸ್ಬೋದು, ಆದ್ರೆ ಅದನ್ನು ಸಾಕಷ್ಟು ಜನ ಏನ್ ಮಾಡ್ತಾರೆ ಸುಟ್ಟಾಕ್ತಾರೆ. ಇನ್ನು ಸೂರ್ಯಕಾಂತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈಗ ಸಜ್ಜಿ ಕುಳೆ ಬರ್ತದೆ ತಳಗ ಬರ್ತಕ್ಕಂಥ ಕುಳೆ ಬುಡ್ಚಿ ಅಂತ ನಾವು ಹೇಳ್ತೀವಿ, ಅದನ್ನು ಸುಟ್ಟಾಕ್ತೇವೆ. ಇಲ್ಲಿ ಏನಾಗ್ತದೆ ಅಂದ್ರೆ ಈ ಸುಡ್ತಕ್ಕಂಥದ್ದು ಏನ್ ಸಸ್ಯಾವಶಗಳು ಅದಾವಲ್ಲ, ಈ ಮುಂಗಾರಿನಲ್ಲಿ ಇವು ಅದಾವ. ಇನ್ನು ಹಿಂಗಾರಿನಲ್ಲಿ ಏನ್ ಬರ್ತಾವಪ್ಪ ಅಂತಂದ್ರೆ ಜೋಳದ ನಾವೇನು ಕುಳೆ ಅಂತೀವಲ್ಲ ಅದು ಬುಡಿಚಿ ಅಂತೀವಿ, ಅದು ಆಗಿರ್ಬೋದು. ಆಮೇಲೆ ಈ ಕುಸುಬಿ ಕಟ್ಟಿಗೆ ಆಗಿರ್ಬೋದು. ಆಮೇಲೆ ಇದಲ್ದ ಮತ್ತೆ ನಮಗೆ ಸಾಕಷ್ಟು ಇನ್ನೂ ಯಾವ್ಯಾವ ಭಾಗದಲ್ಲಿ ಏನೇನು ನಾವು ಹಿಂಗಾರು ಬೆಳಿತಿರ್ತೀವಲ್ಲ ಇವೆಲ್ಲನೂ ಏನಾಗ್ತಾವ ಅಂದ್ರೆ ಸಸ್ಯಾಂಶಗಳನ್ನ ಸಾಕಷ್ಟು ನಾವು ರೈತರಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸುಟ್ಟು ಭೂಮಿ ಸ್ವಚ್ಛ ಇಟ್ಕೊಳಕ್ ಹೋಗ್ತಾರೆ. ಆದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಅಮೂಲ್ಯವಾದಂತಹ ಮನೆಯಾಗ ಇಟ್ಟ ಬಂಗಾರ ಹೊರಗೆ ಹೋಗದಂಗಿಲ್ಲಿ ಹೆಂಗಪ್ಪ ಅಂತಂದ್ರೆ ಇವೇನ ಸಸ್ಯಾಂಶಗಳದಾವಲ್ಲ ಇವನ್ನ ನಾವು ಕಸನ್ನ ರಸ ಮಾಡ್ಬೋದಂತ ಅದನ್ನ ನಾವು ಸ್ವಲ್ಪ ಒತ್ತು ಕೊಡ್ಬೇಕಾಗಿದೆ. ಇಲ್ಲಿ ಏನಂದ್ರೆ ರೈತಗೆ ಮನಸ್ಸು ಮಾಡ್ಬೇಕಾಗಿದೆ ಅಷ್ಟೇ. ಇಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಸೇವಾಭಾವನೆಯಿಂದ ಒಕ್ಕಲತನ ಮಾಡಿದ್ರೆ ನಾವು ಸಾವಯವನ್ನ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡ್ಬೋದು, ನಮ್ಮ ಕ್ಷೇತ್ರ ಅನುಷ್ಠಾನ ಮಾಡಿದ್ರೆ ಇಡೀ ಮನುಕುಲಕ್ಕೆ ನಾವು ಒಂದು ಸಾವಯವ ಆಹಾರ ಒಳ್ಳೆ ಆಹಾರವನ್ನು ಕೊಡ್ಬೋದು. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ, ಈ ಸಸ್ಯಾಂಶಗಳು ಯಾವ ಅಂತ ನಾನು ನಿಮ್ಗೆ ಹೇಳಿದೆ, ಇವನ್ನ ಸುಡುವುದನ್ನು ಬಿಟ್ಟು ನಾವಿನ್ನ ಒಳ್ಳೆ ಏನು ಮಾಡಬೇಕು ಮತ್ತೆ ಭೂಮಿಗೆ. ಈ ಭೂತಾಯಿ ಏನ್ ಹೇಳ್ತಾಳಪ್ಪ ಅಂದ್ರೆ ನಾನು ನಿನಗೆ 10 ಪಾಲು ಕೊಟ್ರೆ ನೀನು ನನ್ನ 1 ಪಾಲರ್ ಹೊಟ್ಟಿಗೆ ಹಾಕಂತ ಹೇಳ್ತಾಳೆ. ಬರೀ ಕೇವಲ ನೀನು ರೈತ ಏನ್ ಮಾಡ್ತೀಯಪ್ಪ, ನನ್ನ ಕಡೆಯಿಂದ ಎಲ್ಲಾ ಬೆಳೆ ಬೆಳ್ಕೋತಿ, ನೀ ತಗೊಂಡು ಹೋಗಿ ನೀ ಮಾರ್ಕೋತಿ ನಿನ್ ಕಿಸದ ರೊಕ್ಕಕ್ಕೆ, ನಾ ಮತ್ತೆ ಮುಂದಿನ ವರ್ಷ ನಿನಗೆ ಬೆಳಿಬೇಕು ಕೊಡ್ಬೇಕಂದ್ರೆ ನನ್ನ ಹೊಟ್ಟಿಗೆ ಒಳ್ಳೆ ಆಹಾರ ಹಾಕಪ್ಪ ನೀನು ಅಂತ ಹೇಳ್ತಾಳಕ್ಕೆ. ಅದನ್ನು ನೀನು ಹೊರಗಿನ ತಂದು ಹಾಕ್ಬೇಡಿ ನನಗೆ, ನಿನ್ನಲ್ಲಿ ಏನ ಈ ಸಸ್ಯಾಂಶ ಉಳಿದಿರ್ತಾವನ ಅವನ್ನ ಒಳ್ಳೆ ನನಗೆ ಸೇರಿಸುವಂತ ಇರ್ತಾಳೆ. ಅದಕ್ಕೆ ನಾವು ರೈತರು ಏನ್ ಮಾಡ್ಬೇಕಂದ್ರೆ ಈ ಸಸ್ಯಾಂಶಗಳು ಏನು ಉಳಿತಾವಲ್ಲ ಹಿಂಗಾರಿ ಮತ್ತು ಮುಂಗಾರಿಯನ್ನ ದಯಮಾಡಿ ಯಾರು ಸುಡದೆ ಅವನು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಟ್ಟು 3 ತರ ನೀವು ಅವನ್ನ ಭೂಮಿ ಫಲವತ್ತತೆಗೆ ಬದಲಾಗ್ಬೇಕು. ಒಂದನೇದಾಗಿ ಏನಪ್ಪ ಅಂದ್ರೆ ಯಾವಾಗ ನೀವು ಈ ತೊಗರಿ ಕೊಯ್ಲಿ ಮಾಡ್ತೀರಿ, ಸೂರ್ಯಪಾನ ಕೊಯ್ಲಿ ಮಾಡ್ತೀರಿ, ಆಮೇಲೆ ಸಜ್ಜಿ ಕೊಯ್ಲಿ ಮಾಡ್ತೀರಿ, ಆಮೇಲೆ ಜೋಳ ಕೊಯ್ಲಿ ಮಾಡ್ತೀರಿ, ಆಮೇಲೆ ಕುಸುಬಿ ಕೊಯ್ಲಿ ಮಾಡ್ತೀರಿ, ಇವ್ನು ಇವೇನು ನಾವು ಹಾರ್ವೆಸ್ಟ್ ಅಂತ ನಾವು ಏನೈತೀವಲ್ಲ ಯಾವಾಗ ತೆನೆಯನ್ನು ಅಥವಾ ಇದು ಕಾಳನ್ನು ತಕ್ಕೋತೀವಲ್ಲ, ತಕ್ಕೊಂಡ ಮೇಲೆ ಏನು ಮಾಡಿಬಿಡಿದ್ರಿ, ಇತ್ತಿತ್ತಲೆ ಟ್ರ್ಯಾಕ್ಟರ್ಗಳು ಸಾಕಷ್ಟು ಬಂದಾವೆ, ರೋಟೋವೇಟರ್ ಅಂತ ನೀವು ಕೇಳಿರಬೇಕು. ಆ ರೋಟೋವೇಟರ್ದಿಂದ ಯಾವಾಗ ನೀವು ಕೊಯ್ಲು ಆದ ದಿವಸನ ಏನು ಮಾಡ್ಬೇಕು ಅಂದ್ರೆ ರೋಟೋವೇಟರ್ದಿಂದ ಭೂಮಿಯನ್ನು ಎಲ್ಲ ಬೆಳೆಯ ಮೇಲೆ ಹಾಸಿಬಿಡಬೇಕು. ಅವಾಗ ಈ ಪ್ರತಿಯೊಂದು ಸಸ್ಯಾಂಶಗಳು ಇಷ್ಟು ಸಣ್ಣ ಸಣ್ಣ ಸಣ್ಣ ಚೂರಾಗಿ ಭೂಮಿ ಒಳಗೆ ಸೇರ್ಕೊಳ್ಳೋ ಜೊತೆಗೆ ಭೂಮಿನ ಹದ ಕಣ್ಣಂಗೆ ಮಾಡ್ತದೆ. ನೀವು ನೋಡ್ಬೇಕು, ಈಗಂತೂ ತೊಗರಿ ಮೆಷಿನ್ ಬಂದ್ಬಿಟ್ಟವ, ಅವ್ರ ಮ್ಯಾಲ್ಮೇಲೆ ಚಂಡಿ ತಕೊಂಡು ನಿಮ್ಗೆ ಕಾಳು ಕೊಟ್ಬಿಡ್ತಾರೆ, ತಳಗ ಹಂಗೆ ಉಳಿದ್ಬಿಡ್ತದೆ, ಬೇರೆ ಸಮೇತ ಹಂಗೆ ಉಳ್ತದೆ. ಸೊ ಇದನ್ನು ನೀವೇನು ನೋಡ್ಬೇಕಂದ್ರೆ ರೋಟೋವೇಟರ್ದನ್ನು ಹಚ್ಚಿ ಹೊಡೆದ್ಬಿಟ್ರೆ ಸಾಕು, ಅದೆಲ್ಲ ಭೂಮಿಯಲ್ಲಿ ಸೇರ್ಕೊಂಡು ಏನಾಗ್ತದೆ, ಒಳ್ಳೆ ಫಲವತ್ತತೆ, ನೀವೇನು ತಿಪ್ಪೆ ಗೊಬ್ಬರ ಅಂತಿರಲ್ಲ ಅಂಥದೇ ಒಂದು ಪೋಷಕಾಂಶನ ಭೂಮಿಗೆ ಸೇರಿಸ್ತದೆ. ಆದ್ರೆ ಒಂದು ಏನು ಸಮಸ್ಯೆಪ್ಪ ಅಂದ್ರೆ ಈ ರೋಟೋವೇಟರ್ದಿಂದ ನೀವು ಕೊಯ್ಲಾದ್ಮೇಲೆ ಏನು ಹಾಸ್ತಿರಲ್ಲ ಇದು ಭೂಮಿಯಲ್ಲಿ ಏನು ಸೇರ್ಕೋತದಲ್ಲ ಅದು ಬರ್ತಕ್ಕಂಥ ಬೆಳಗಿದು ನೇರವಾಗಿ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಅದು ಕಳಿತಿರೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಂದ್ರೆ ಅದೇ ವರ್ಷ ಪೋಷಕಾಂಶ ಸಿಗೋದಿಲ್ಲ, ಅದು ಮುಂದಿನ ಬೆಳೆಗೆ ಏನಾಗ್ತದೆ ಪೋಷಕಾಂಶ. ಬಟ್ ಇದೇನು ಕೆಟ್ಟಲ್ಲ, ನಿಮ್ಗೆ ಈಗಾರ ಸಿಗಲಿ ಮುಂದಿನ ಆರು ಸಿಗಲಿ, ಒಟ್ಟಾರೆ ನಿಮ್ಮ ಭೂಮಿಗೆ ಏನಾಗ್ತದೆ ಒಳ್ಳೆ ಪೋಷಕಾಂಶ ಸಿಕ್ಕಂಗಾಗ್ತದೆ. ಇದು ಒಂದು ತರ ನೀವು ರೈತರು ಸಸ್ಯಾಂಶ ಬಳಕೆ ಮಾಡೋದು. ಇನ್ನು ಎರಡನೇ ತರ ಹೆಂಗಪ್ಪ ಅಂತಂದ್ರೆ ಏನೆಲ್ಲ ಸಸ್ಯಾಂಶಗಳನ್ನ ಏನ್ ಮಾಡೋದು ಕಂಪೋಸ್ಟ್ ಆಗಿ ಕನ್ವರ್ಟ್ ಮಾಡೋದು. ಕಂಪೋಸ್ಟ್ ಅಂದ್ರೆ ಇಷ್ಟ ಏನಪ್ಪಾ ಅಂದ್ರೆ ಅವೆಲ್ಲ ಸಸ್ಯಾಂಶಗಳನ್ನ ಕಳಿಯುಂಗ್ ಮಾಡೋದು. ಕಳಿಯುಂಗ್ ಮಾಡಿದ್ರೆ ಉತ್ಕೃಷ್ಟವಾದಂತ ಗೊಬ್ಬರ ಸಿಗ್ತದೆ. ಹಂಗಾರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವ್ದೇ ತಗೊಳ್ರಿ ನೀವು ಸಸ್ಯಾಂಶಗಳು ಯಾವ ಅಂತ ಹೇಳಿಲ್ಲ ನಿಮ್ಗೆ, ತೊಗರಿ ಕಟ್ಟಿಗೆ ಆಗಿರ್ಬೋದು, ಸೂರ್ಪಾನ ಕಟ್ಟಿಗೆ ಆಗಿರ್ಬೋದು, ಯಾವುದೇ ತರಲಿ ಇವ ನಿಮ್ ಜೋಳದ ಕುಳೆ ಆಗಿರ್ಬೇಕು, ಆಮೇಲೆ ಕುಸುಬಿ ಏನೇ ಇರಲಿ, ಇವೆಲ್ಲಾನು ಏನ್ ಮಾಡೋದು ಗಿಡದ ನೆರಳಿದ್ದಲ್ಲಿ ನೀರು ಸಮೀಪದಲ್ಲಿ ಎಂಥ ನೀರಿನ ಸಮಸ್ಯೆ ಇತ್ತು, ಕಡೆಗೆ ಒಂದು ಬಾವಿ ನೀರು ಸಮೀಪಿರ್ತದೆ, ಒಂದು ಯಾವ್ದಾರು ಬೋರ್ ನೀರು ಸಮೀಪಿರ್ತದೆ. ನೀವು ಬೇಡ, ನಿಮ್ಮ ಪಕ್ಕದ ಹೊಲ ಯಾರು ನೀರಿರಲಿ, ಏನೇ ಇದು ನೀರು ಸಮೀಪಿರ್ಬೇಕು, ನೆರಳಿರ್ಬೇಕು. ನೀವೇನು ಮತ್ತೆ ಅದನ್ನು ತೆಗೆದು ಅವ್ನು ಮುಚ್ಚಬೇಕಂತಿಲ್ಲ. ಭೂಮಿ ಮೇಲ್ಪದರದಲ್ಲಿ ಏನು ಮಾಡೋದು, ಎಲ್ಲ ಈ ತೊಗರಿ ಕಟ್ಟೆವನ್ನು ಯಾವ ಮೊದಲು ಬಿರ್ಸ್ ಪದಾರ್ಥ ಇರ್ತದೆ, ಬಿರ್ಸ್ ಕಟ್ಟಿಗೆ ಇರ್ತದಲ್ಲ, ಮೊದಲು ತೆಳ್ಳಗೆ ತುಂಡು ಮಾಡ್ಯಾರ ಹಾಕಿದ್ರೆ ಒಳ್ಳೇದೇ. ತುಂಡು ಮಾಡ್ಲಿಕ್ಕೆ ಅದನ್ನು ಹೆಂಗಿದ್ದಂಗೆ ತೆಳ್ಳತ್ತಲ್ಲ, ನೀವು ಪದರ ಪದರ ಅಂತಾರಲ್ಲ, ಒಂದು ಪದರ ಹಾಕೋದು. ಒಂದು ಪದರ ಹಾಕಿದ್ಮೇಲೆ ಏನು ಮಾಡಬೇಕು, ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಒಂದು ದೊಡ್ಡ ಡ್ರಮ್ನಾಗ ಸಗಣಿ ನೀರಕ್ಕೆ ಕಲಿಸ್ಬೇಕ್ರಿ. ಸಗಣಿ ನೀರು ಕಲಿಸಿ ಅದ್ರ ಜೊತೆಗೇನು ನಮ್ಮಲ್ಲಿ ಹಿಟ್ನಳ್ಳಿ ಫಾರ್ಮ್ದೊಳಗೆ ಸೂಕ್ಷ್ಮ ಜೀವನಶಾಸ್ತ್ರ ಒಂದು ಘಟಕ ಐತಿ, ಅಲ್ಲಿ ಏನು ಸಿಗ್ತದೆ ಅಂದ್ರೆ ಕಂಪೋಸ್ಟ್ ಕಲ್ಚರ್ ಸಿಗ್ತದೆ. ಈ ಕಂಪೋಸ್ಟ್ ಕಲ್ಚರ್ ಅಂದ್ರೆ ಏನಪ್ಪಾ ಅಂದ್ರೆ, ಇವೇನು ನಮ್ಮ ಕಟ್ಟಿಗೆ ಸಸ್ಯಾಂಶಗಳಿರ್ತಲ್ಲ, ಇವನ್ನ ಕಳಿವಂಗೆ ಮಾಡುವಂಥ ಸೂಕ್ಷ್ಮ ಜೀವಿಗಳು ಭೂಮಿ ಒಳಗೆ ಅದಾವ, ಅವೆಲ್ಲ ನಶಿಸಿ ಹೋಗಿವೆ. ಯಾಕಂದ್ರೆ ಅವಕ್ಕೆ ಬೇಕಾದಂಥ ಆರ್ಗ್ಯಾನಿಕ್ ಅಂತೀವಿ ನಾವು, ಅದಕ್ಕೆ ನಾವು ಸಾವಯವ ಕಾರ್ಬನ್ ಐತೆ, ಅದು ಇಲ್ಲ, ಅದಕ್ಕೆ ಅವು ಸತ್ತೋಗ್ಯಾವ. ಸೊ ಅವು ನಾವು ತಯಾರು ಮಾಡಿವೆ, ಅದಕ್ಕೆ ನಾವು ಕಾಂಪೋಸ್ಟ್ ಕಲ್ಚರ್ ಅಂತೀವಿ. ಇದನ್ನು ನೀವು ಭಾಳ ಅದ್ರ ಅದಕ್ಕೆ 80 ರೂಪಾಯಿಂದ 100 ರೂಪಾಯಿ ಒಂದು ಕೆ ಜಿಗೆ ಇರ್ತದೆ. ನೀವು 1 ಟನ್ ನಿಮ್ಮ ಸಸ್ಯಾಂಶಗಳಿಗೆ 1 ಕೆಜಿ ಅರ್ ಸಾಕಾಗ್ತದೆ. ಸೊ ಅದನ್ನು ತಂದು ನೀವೇನು ಮಾಡಪ್ಪ ಅಂತಂದ್ರೆ, ಈ ಪದರ ಪದರ ಏನು ಕಟ್ಟಿಗೆ ಏನು ಅಲ್ಲಿ ಹಾಕ್ತಾರ, ಆ ಪ್ರತಿ ಪದರ ಮೇಲೆ ಜಾಸ್ತಿ ಮಟ್ಟದಲ್ಲಿ ನೀರು ಸಗಣಿ ಕಂಪೋಸ್ಟ್ ಕಲ್ಚರ್ ಇವಷ್ಟು ಸರಿಯಾಗಿ ಕಲಿಸಿ ತಪ್ಪ ತಪ್ಪ ತೋಯಿಸ್ಕೊತ ಹೋಗ್ಬೇಕು. ಈಗ ಒಂದು ಪದರ ಒಂದು ಪೂಟ ದಟ್ಟ ಪದರ ಹಾಕಿದ್ರೆ ತೊಗರಿ ಕಟ್ಟಿ ಫಸ್ಟ್ ಯಾವಾಗಲೂ ಬಿರ್ಸ್ ಪದಾರ್ಥ ತಳಗೆ ಹಾಕಿದ್ರಲ್ಲೂ ಅದ್ರ ಮೇಲೆ ಪೂರ್ತಿ ತಳ್ಳಗೆ ಪೂರ್ತಿ ತಪ್ಪ ತಪ್ಪ ತೆಂಗು ಹೊಡಿಬೇಕು. ಮತ್ತೆ ಎಳನೇದ್ದು ಒಂದು ಕಡೆ ತೊಗರಿ ಆಯ್ತು, ಮೇಲೆ ಸುರಪಾನ ಕಟ್ಟಿಗಿದ್ರೆ ಅವ್ನು ಹಾಕೋರಿ, ಅದು ಇರ್ತಾರ ಮತ್ತೆ ಜೋಳದ ಬುಡಿಸಿದ್ರೆ ಅದನ್ನ ಹಾಕ್ರಿ, ಆಮೇಲೆ ಕುಸುಬಿದ ಏನಾರ ಅದಕ್ಕೆ ಹಿಂಗೆ ಒಂದ್ರ ಮೇಲೆ ಒಂದು ಪದರ ಹಾಕೋತ ಪ್ರತಿ ಪದರಕ್ಕೂ ಈ ಸಗಣಿರಾಡಿ ಕಂಪೋಸ್ಟ್ ಕಲ್ಚರ್ ಮಿಕ್ಸ್ ಆಗಿದ್ದು ಹಾಕ್ಬೇಕು. ಯಾಕಂದ್ರೆ ಕಂಪೋಸ್ಟ್ ಕಲ್ಚರ್ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ 1 ಟನ್ ನಿಮ್ಗೆ ಅಂದಾಜ, 1 ಟನ್ ಅದು ನಿಮ್ಗೆ ಸಸ್ಯಾವಶ್ಯತೆ ಅಂದ್ರೆ 1 ಕೆಜಿ ಸಾಕು. ಅದರೊಳಗೆ ಕೋಟ್ಯಾನುಗಟ್ಟಲೆ ಸೂಕ್ಷ್ಮ ಇರ್ತಾವೆ, ಅವು ನಮ್ಮ ಸಗಣಿ ಜೋಡಿ ಮಿಕ್ಸ್ ಆಗಿ ಮತ್ತು 1000 ಹಾಕ್ಕೋ. ಸೊ ಇದನ್ನು ಮಿಕ್ಸ್ ಮಾಡಿ ನಾವು ಪ್ರತಿ ಪದರ ಮೇಲೆ ಹಿಂಗೆ ಹಾಕೋತ ಹೋಗಿ ಮ್ಯಾಲೆ ಲಾಸ್ಟಿಗೆ ಒಂದಿಟ್ಟು ಮಣ್ಣು ಹಾಕಿ ಬಿಟ್ಬಿಡೋದು. ಅವತ್ತು ಇದು ಒಂದೇ ದಿವಸ ಮಾಡುವಂಥ ಕೆಲಸ. ನೀವು ದಿನ ತಂದು ಇವತ್ತು ನನಗೆ ಸುರಪಾನ ಸಿಕ್ತು ನಾಳೆ ಬುಡಿಸಿ ಹಿಂಗೆ ಹಾಕೋಲ್ಲ, ಒಂದೇ ದಿವಸ ಎಲ್ಲ ಪದರ ಪದರ ಹಾಕಿ ಪ್ರತಿ ಪದರಕ್ಕೂ ಈ ಸಗಣಿರಾಡಿ ಕಂಪೋಸ್ಟ್ ಮಿಕ್ಸ್ ಮಾಡಿ ಹಾಕಿ ಮೇಲೆ ಒಂದಿಟ್ಟು ಮಣ್ಣು ಹಾಕಿ ಏನು ಮಾಡ್ಬೇಕಪ್ಪ, ಒಂದು 15-20 ದಿವಸ ಬೇಡಾದ್ರೆ 1 ತಿಂಗಳ ತನಕ ಏನು ಮಾಡೋದು, ದಿನ 10-20 ಕೂಡ ನೀರು ಚಿಮ್ಕೋತ ಹೋಗೋದು. ಇದನ್ನ ಯಾಕೆ ನೀರು ಚಮಕ್ಸ್ಬೇಕಂದ್ರೆ, ನಾವು ಕಂಪೋಸ್ಟ್ ಕಲ್ಚರ್ ಸಗಣಿ ರಾಡಿ ಏನು ಮಾಡಕ್ಕಿರ್ತೇವೆ, ಅದರೊಳಗೆ ಹುಳ ಇರ್ತಾವ, ಸೂಕ್ಷ್ಮ ಜೀವಿಗಳು ಇರ್ತಾವ, ಅವು ನಮ್ಮ ಕಟ್ಟಿಗೆ ಕಳಿವ್ ಮಾಡ್ತಿರ್ತಾವ. ಸೊ ಅವು ಬದುಕಬೇಕು, ಅವು ಒಂದ್ರ ಸಂಖ್ಯೆ ಹೆಚ್ಚಾಗಬೇಕಂದ್ರೆ ದಿನ ಸ್ವಲ್ಪ ನೀರು, ಹೆಂಗೆ ನಾವು ಸಿಮೆಂಟ್ ಗಿಲಾವ್ ಮಾಡ್ತೀವಲ್ಲ ನೀರು ಹೆಂಗೆ ಹೊಡ್ಕೋತ ಗಟ್ಟಿ ಆಗಲಿ ಅಂತ, ಹಂಗೆ ಇದಕ್ಕೆ ಹಿಂಗೆ ಹೊಡ್ಕೋತ ಹೋದಾಗ ಏನಾಕದ, ಅವು ಹುಳುಗಳು ಒಂದಕ್ಕೊಂದು ಬೆಳ್ಕೋತ ಹೋಗಿ ಅದನ್ನು ಸರಿಯಾಗಿ ತಿಂದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರನ ನೀವು ಎಷ್ಟು ಚೆಂದ ಮಾಡ್ತೀರಿ ಅಷ್ಟು ಲಘು ಹಾಕೋದು. ನೀವು ಸರಿಯಾಗಿ ನೀರು ಗಿರ್ ಹಾಕ್ಲಿಕ್ಕಂದ್ರೆ ಲಘು ಆಗೋದಿಲ್ಲ. ಭಾಳ ಅಂದ್ರೆ 2 ತಿಂಗಳ ನೋಡ್ರಿ. ಈಗ ನೀವು ನೋಡ್ರಿ, ಈ ಸದ್ದು ಒಳ್ಳೆ ಟೈಮ್. ಈಗ ನಿಮ್ಗೆ ನೀವೆಲ್ಲ ಬೆಳೆಯನ್ನು ಕಟಾವ್ ಮಾಡ್ಕೊಂಡ್ರಿ, ಈಗೆಲ್ಲ ಕುಳೆ ಉಳಿದದ, ಅದನ್ನ ಬರಾಬರ್ ಗಿಡದ ನೆಳಗೆ ಹೋರಿ ಒಟ್ಟು ಬಡವರು ಹಾಕಿ ನೀವು 2 ತಿಂಗಳು ಈ ಮುಂಗಾರು ತಿಂಗಳು ಅನ್ನೋದ್ರೊಳಗೆ ನಿಮ್ಗೆ ಇಷ್ಟು ಚಂದ ಒಳ್ಳೆ ತಿಪ್ಪಿ ಗೊಬ್ಬರ ಸಿಗ್ತದಲ್ಲ, ತಿಪ್ಪಿ ಗೊಬ್ಬರಕ್ಕಿಂತ ಶ್ರೇಷ್ಠವಾದಂಥ ಉತ್ಕೃಷ್ಟವಾದಂಥ ಗೊಬ್ಬರ ಅದೇ ವರ್ಷ ಬೆಳೆಗೆ ಉಪಯೋಗವಂಥದ್ದು ಸಿಕ್ಬಿಡ್ತದೆ. ಸೊ ಅದನ್ನು ನೀವು ಪ್ರತಿಯೊಬ್ಬರು ರೈತರು ಈ ವರ್ಷ ಅನುಸರಿಸಬೇಕು. ಆಮೇಲೆ ಯಾರು ದಯಮಾಡಿ ಈ ನಿಮ್ಮ ಸಸ್ಯಾವಶ್ಯ ಸುಡಬೇಡ್ರಿ. ಯಾಕಂದ್ರೆ ಸಸ್ಯಾವಶ್ಯಗಳಂದ್ರೆ ಕಸ, ಅದು ಅದನ್ನು ರಸ ಮಾಡ್ಬೋದು ನಾವು. ಒಳ್ಳೆ ನಿಮ್ಮ ಭೂತಾಯಿ ಬಿಡೋದು ಅದನ್ನೇ ಬಿಡ್ತಾಳೆ ಅಕ್ಕಿ. ಅಕ್ಕಿ ನಿಮ್ಗೆ ರಾಸಾಯನಿಕ ಗೊಬ್ಬರ ಹಾಕಂದ್ರೆ ಏನು, ನಾನು ಅರ್ಧ ಹೊಟ್ಟೆ ತುಂಬೋದು, ಇನ್ನು ಅರ್ಧ ಅದನ್ನು ಹಾಕಂತ ಹೇಳ್ತಾಳೆ. ಆದ್ರೆ ನಾವು ಏನು ಮಾಡಕತ್ತೀವಿ, ಪೂರ್ತಿ ಅದೇನಂತಾರಲ್ಲ ಉಪ್ಪಿನ ಉಪ್ಪಿನಕಾಯಿ ನಾವು ಊಟಕ್ಕೆ ರುಚಿ ಮಾಡೋಕೆ ಉಪ್ಪಿನಕಾಯಿ ತಿಂತೀವಿ, ಊಟ ರುಚಿ ಹತ್ತಲತ್ತೆ. ಆದ್ರೆ ಇವತ್ತು ಹೆಂಗೆ ಹಾಕಂದ್ರೆ ಪೂರ್ತಿ ಉಪ್ಪಿನಕಾಯಿ ತಿನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ರೆ ಅದಕ್ಕೆ ಹಂಗೆ ಆಗಬಾರ್ದು. ನಾವು ನಮಗೇನಾಗಬೇಕು, ರಾಸಾಯನಿಕ ಗೊಬ್ಬರ ಒಂದು 0.5% ಹಾಕಿದ್ರೆ ಸಾವಯವ ಗೊಬ್ಬರ 0.5 ಆಗ್ಬೋದು. ಬರಬಾರ್ದು ನಾವು ಏನು ಮಾಡ್ಕೋತ ಹೋಗಬೇಕಾಗ್ತದೆ, ಸಾವಯವನ ಹೆಚ್ಚು ಬಳಕೆ ಮಾಡ್ಕೋತ ಹೋಗಬೇಕಾಗ್ತದೆ. ಹಂಗೆ ಆದಾಗ ಏನಾಗ್ತದೆ, ಭೂಮಿಯೊಳಗೆ ಫಲವತ್ತತೆ ಹೆಚ್ಚಾಗ್ತದೆ, ಇಂಗಾಲ ಹೆಚ್ಚಾಗ್ತದೆ. ನೀವು ಉದಾಹರಣೆಗೆ ನೀವು ಈ ಅರಣ್ಯ ಅಂತಾರೆ, ದಟ್ಟ ಅರಣ್ಯ ಒಳಗೆ ಯಾರು ಒಬ್ಬರು ನಾವು ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಎಷ್ಟು ಚಂದ ಗಿಡ ಎಷ್ಟು ಚಂದ ಇರ್ತದೆ. ಯಾಕಂದ್ರೆ ಅಲ್ಲಿ ಭೂಮಿಯೊಳಗೆ ಏನಾಗ್ತದೆ, ಎಲ್ಲ ತಪ್ಪಲು ಬಿದ್ದಿರ್ತದೆ, ಪಶು ಪಕ್ಷಿಗಳ ಮಲಮೂತ್ರ ಬಿದ್ದಿರ್ತದೆ. ಹಿಂಗಾಗಿ ಯಾವಾಗಲೂ ಭೂಮಿ ತಂಪಿರ್ತದೆ. ನಮ್ಮ ಭೂಮಿಯೊಳಗೆ ಸಾವಿರಾರು ಸೂಕ್ಷ್ಮಜೀವಿಗಳು ಅದಾವ, ಅದ್ರಾಗ ಹಾನಿ ಮಾಡುವ 1% ಇದ್ರೆ 10% ನಮ್ಗೆ ಒಳ್ಳೆ ಮಾಡುವಂಥದ್ದು. ಅವೆಲ್ಲ ಏನು ಮಾಡ್ತಪ್ಪ ಅಂದ್ರೆ, ಇವತ್ತೇನು ನಾವು ಈ ಭೂಮಿ ಮೇಲೇನು ಸಾರ್ವಜನಿಕ ನೋಡ್ತೀವಿ, ವಾತಾವರಣದ ಸಾರ್ವಜನಿಕ ಸುಮಾರು 70-80% ಸಾರ್ವಜನಿಕ ಐತಲ್ಲ, ಇದು ಹೆಂಗಾಗಿದೆ, ವೇಸ್ಟ್ ಆಗಿ ಹೊಂಟ್ಬಿಟ್ಟದೆ. ಇದನ್ನು ಕರಗಿಸಿ ನಮ್ಮ ಬೆಳೆ ಕೊಡುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ, ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು. ಅದಕ್ಕೆ ನಾವು ಅದನ್ನ ನೀವು ಕೆಲಸ ಮಾಡಿಬಿಟ್ರಂದ್ರೆ, ಅದಕ್ಕೆ ಹೇಳಿದೆ ನಿಮಗೆ, ದಟ್ಟ ಅರಣ್ಯದ 1 ದಿವಸ ರಾಸಾಯನಿಕ ಗೊಬ್ಬರ ಯೂರಿಯಾ ಹಾಕಲಿ ಡಿ ಎಫ್ ಹಾಕಿಲ್ಲ, ಆದ್ರೂ 10 ಸಸರಾಗಿರ್ತಾವ, ಮಳೆ ಬರಲಿಲ್ಲ ಅಂದ್ರೂ ಬರ ಬಿದ್ದರೂ ಬೆಳೆ ತಳಿತಾವ. ಹಂಗೆ ನಮ್ಮ ಭೂಮಿಯೊಳಗೆ ವಾಪಸ್ ತರಬೇಕಂದ್ರೆ, ನಮ್ಮ ಭೂಮಿಯೊಳಗೆ ಏನ್ಬೇಕು, ಇಂಗಾಲ ಹೆಚ್ಚಾಗಬೇಕು. ಇಂಗಾಲ ಹೆಚ್ಚಾಗಬೇಕಂದ್ರೆ ಸಸ್ಯಾವಶ್ಯಗಳು ಭೂಮಿಗೆ ಸೇರ್ಬೇಕು, ತಿಪ್ಪಿ ಗೊಬ್ಬರ ಭೂಮಿಗೆ ಸೇರ್ಬೇಕು. ಯಾವುದೇ ಮುಂದೆ ಮತ್ತೆ ಮುಂದೆ ಹೇಳ್ತೇನೆ ನಿಮ್ಗೆ ಏನೇನು ಸೇರಿಸ್ಬೇಕು ಅನ್ನೋದು. ಹಿಂಗೆ ನೀವು ಮಾಡ್ಕೋತ ಹೋಗ್ಬಿಟ್ರೆ ಏನಾಗ್ತದೆ, ಭೂಮಿಯೊಳಗೆ ಸೂಕ್ಷ್ಮಜೀವಿಗಳು ಹೆಚ್ಚಾಗ್ತವೆ. ಅವಾಗ ನಾವು ಲಭ್ಯ ಮತ್ತು ಅಲಭ್ಯ ಅಂತೀವಿ. ಈ ನಾವು ನೇರವಾಗಿ ಯೂರಿಯಾ ಡಿ ಎ ಪಿ ಏನು ಕೊಟ್ಬಿಡ್ತೇವೆ, ಲಭ್ಯ ಆಗಿಬಿಡ್ತದೆ ನೇರವಾಗಿ ಬೆಳಗ್ಗೆ. ಆದ್ರೆ ಎಷ್ಟೋ ನಮ್ಮ ಭೂಮಿಯೊಳಗೆ ಅಲಭ್ಯ ಅಂತ ಸಾಕಷ್ಟು ಪೋಷಕಗಳದಾವ. ಅವು ಸೂಕ್ಷ್ಮಜೀವಿಗಳು ಬೇಕೇ ಬೇಕು. ಆದ್ರೆ ಇವತ್ತು ನಮ್ಮ ಭೂಮಿ ಹೆಂಗಾಗ್ಬಿಟ್ಟದ ಅಂದ್ರೆ ಬರಡಾದಂಗೆ ಆಗ್ಬಿಟ್ಟದ. ಬರೀ ರಸಗೊಬ್ಬರ ಹಾಕಿ ಹಾಕಿ ಹಾಕಿ ಏನಾಗಿದೆ, ಭೂಮಿ ರಸಗೊಬ್ಬರ ಹಾಕಿದ್ರೆ ಅಟ್ಟ ಬೆಳಿತೀನಿ, ಇಲ್ಲಿ ಬೆಳೆಯುದಿಲ್ಲ. ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಏನು ಹೇಳ್ತದ, ನನಗಿನ್ನು ಬೆಳೆಯಕ್ಕೆ ಶಕ್ತಿ ಇಲ್ಲಪ್ಪ, ನನಗೆ ಬೇಕಾಗಿದ್ದೇನು ಸೂಕ್ಷ್ಮಜೀವಿಗಳು ಬೇಕು, ಏನು ಬೇಕು ಸಾವಯವ ಗೊಬ್ಬರ ಬೇಕು. ನೀ ಬರೀ ರಸಗೊಬ್ಬರ ಕೊಟ್ಟು ನನ್ನ ಕೈಲಿ ಕೊಡೋಕ್ಕಾಗುದಿಲ್ಲ ಅಂತ ಹೇಳ್ತದೆ. ಅದಕ್ಕೆ ಏನು ಮಾಡಾಕತ್ತದ, ಎಲ್ಲ ಕಾಳು ಕಾಯಿಪಲ್ಲೆ ಹಣ್ಣದೊಳಗೆ ಏನಾಗ್ತದೆ, ರಾಸಾಯನಿಕ ಸೇರಾಕತ್ತದ. ಸೇರಿ ಇವತ್ತು ನೋಡ್ರಿ ಎಂತೆಂಥ ಜಡ್ಡು ಬರಾಕ್ತದೆ ಡಾಕ್ಟರ್ಗಳಿಗೆ, ಇದು ಜಡ್ಡು ಯಾವುದನ್ನು ಗುರ್ತು ಹಿಡಿಲಾರ್ದಂಥ ಜಡ್ಡು. ಯಾಕಂದ್ರೆ ನಾವು ದಿನನಿತ್ಯ ಸೇವಿಸ್ತಕ್ಕಂಥ ಆಹಾರವು ರಾಸಾಯನಿಕ ಯುಕ್ತವಾಗ್ಯದ, ರಾಸಾಯನಿಕ ಕಲ್ಮಶ ಆಗ್ಯದ. ಕುಡಿದು ನಾವು ಗಾಳಿ ಏನದಲ್ಲ ಅದನ್ನು ಏನಾಗ್ಯದ, ಇವತ್ತು ಪರಿಸರನ ಹಾಳಾಗೋದು. ಹಿಂಗಾದ್ರೆ ಮನುಕುಲ ಉದ್ದಾರ ಆಗೋದು ಭಾಳ ಕಷ್ಟ. ಅದಕ್ಕೆ ಸಸ್ಯಾವಶಗಳನ್ನು ಕಂಪೋಸ್ಟ್ ಮಾಡಿ ನೀವು 2 ತಿಂಗಳ ಭೂಮಿ ಸೇರಿಸಿದ್ರೆ, ನೀವು ಯೂರಿಯಾ ಗೊಬ್ಬರ ನೀವು ವರ್ಷ ನೀವು 2 ಚೀಲ ಒಂದು ಎಕರೆ ಹಾಕಿದ್ರೆ, ಈ ವರ್ಷ ಈ ಕಂಪೋಸ್ಟ್ ಕಲ್ಚರ್ ಎಲ್ಲ ಈ ಕಂಪೋಸ್ಟ್ ಮಾಡಿ ನೀವು ಬರೀ 1/2 ಚೀಲ ಹಾಕಿರಿ ಸಾಕು, ಮುಂದೆ ಬರ್ಬೋದು ಬಿಟ್ಕೋತವ್ರು. ಇದನ್ನು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಗೆ ಬೀದರ್ದ ಒಬ್ಬ ರೈತ ಅದನ್ನ, ಅವ ರೈತ 100 ಟನ್ನ ಒಂದು ಎಕರೆ ಕಬ್ಬು ಹೆಂಗೆ ಬೆಳೆದಾನಂತಂದ್ರೆ, ಅವ ಒಂದು 100 ಆಕಳ ಮಾಡ್ಯಾನ. ಆ ಆಕಳದ್ದು ಏನು ಬರ್ತದಲ್ಲ ತಿಪ್ಪಿಗೆ ಬರೋ, ಸೀದಾ ಒಯ್ದು ಹೊಲಕ್ಕೆ ಹಾಕ್ಯಾನ. ಅವ್ನ ಹೊಲ ಹೆಂಗಾಗಿದೆ ಅಂದ್ರೆ, ನಡೆದಾಡಿದ್ರೆ ಒಂಥರ ಬ್ರೆಡ್ ಇದ್ದಂಗೆ ಅದ್ರಿ, ನಡೆದಾಡಿದ್ರೆ ಬ್ರೆಡ್ ಬ್ರೆಡ್ ಇರ್ತದೆ. ಮಂದಿ ಬಂದು ಯಾಕೆ ಪಾಸ್ ಅಂತ ಒಟ್ಟು ತಿಪ್ಪಿಗೋರು ಬೇರೆಯವ್ರು ಮಾರು ಚಲೋ ಹಾಕಂದ್ರೆ, ಅವ ಏನು ಹೇಳ್ತಾನೆ, ನನಗೆ ಕೊಟ್ಟಿದ್ದ ಬೂತಾಯಿ ಕೊಟ್ಟಿದ್ದೈತಿ, ನಾ ಬೂತಾಯಿ ಸೇರಿಸ್ತೀನಿ. ಅವ್ನ ಕಬ್ಬು ಹೆಂಗಿರ್ತದಪ್ಪ ಅಂದ್ರೆ, ಒಂದು ದೊಡ್ಡ ಕೈ ನಮ್ಮ 2 ಕಲ್ಲು ಹಿಡಿದ್ರೆ ಸಾಲದ್ರು, ಅಷ್ಟು ದೊಡ್ಡ ಕಬ್ಬು ಅವ್ನು. ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಅಂತ ರೈತ. ಸೊ ಅವ ಏನು ಒಂದು ಇಲ್ಲಿವರೆಗೂ ಅವ್ನ ಬಾಯಿ ಕೇಳಿ ಒಂದು ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಅಂಥವ ಇವತ್ತು ಏನು ಮಾಡ್ಯಾನ, ಅವ್ನಿಗೆ ಯಾವುದೇ ಅಪೇಕ್ಷೆ ಇಲ್ಲ. ಆದರೂ ಅವ ಇವತ್ತು ರಾಷ್ಟ್ರ ಒಂದು ಪ್ರಶಸ್ತಿ ಹೋಗ್ಬೇಕಾದ್ರೆ ಈ ಸಾವಯವ ಮಾಡಿ ಅವತ್ತು ಏನು ಮಾಡ್ತಾನೆ. ಈಗ ಸಾಕಷ್ಟು ರೈತರು ನೀವು ಮಾಡ್ತಾ ಇದ್ರಿ, ಹಂಗೆ ಒಬ್ಬರಿಬ್ರು ಮಾಡುವಂಥದ್ದಲ್ಲ, ಪ್ರತಿಯೊಬ್ಬ ರೈತನು ಅದರ ಬಗ್ಗೆ ಒಲವನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಈ ಸಸ್ಯಾವಶಗಳನ್ನು ನೀವು ಒಂದನೇದಾಗಿ ಬೆಳೆ ಕಟಾವ್ ಆದಮೇಲೆ ರೊಟೋವೇಟ್ರ್ ಹೊಡಿದು, ಎರಡನೇದೇನದು ಕಂಪೋಸ್ಟ್ ಮಾಡಿ ನೀವು ಮುಂಗಾರಿಗೆ ಅದನ್ನು ಗೊಬ್ಬರ ಟೈಪ್ ಬಳಸೋದು, ಇದು ಎರಡನೇದು. ಇನ್ನು ಮೂರನೇದೇನಪ್ಪ, ಇದ್ರೂ ಮಾಡ್ತಾರೆ ಇನ್ನು ಕೆಲವೊಬ್ಬರು ರೈತಿರ್ತಾರೆ ಆಸಕ್ತಿ, ಹೆಚ್ಚು ಸಾವಿರೊಬ್ಬರಿಗೆ ಆಸಕ್ತಿ ಇದ್ದವ್ರು ಏನು ಮಾಡ್ಕೊಂಡ್ರೆ, ಇದೇ ಏನು ಸಸ್ಯಾವಶಗಳು ಹೇಳ್ತಾನಲ್ಲ, ಇವನ್ನ ಏನು ಮಾಡ್ರಿ, ಇದನ್ನ ಈಗ ಏನು ನಾನು ಹೇಳಿದ್ನಲ್ಲ ಕಂಪೋಸ್ಟ್ ಮಾಡ್ತೀನಂತಲ್ಲ, ಅದೇ ಟೈಮ್ನಾಗ ಏನು ಮಾಡ್ರಿ, ಒಂದಿಷ್ಟು ಎರೆಹುಳು ತಂದು ಬಿಟ್ಬಿಡ್ರಿ. ಒಂದು ಹೇಳಿ ನಾನು ನಿಮ್ಮ ಗಿಡದ ನೆರಳು ಇರಬೇಕು, ಒಂದಿಷ್ಟು ನೀರು ಉಗ್ಬೇಕು. ಇಷ್ಟು ಮಾಡಿಬಿಟ್ಟು ನೀವು ಒಂದು 15-20 ದಿವಸ ಅರ್ಧ ಕಳೆದ ಮೇಲೆ, ಪೂರ್ತಿ ಕಳಿತಕ್ಕ ಬೇಡ, ಅರ್ಧ ಕಳೆದ ಮೇಲೆ ನೀವು ನಮ್ಮ ಫಾರ್ಮ್ನ ಹಿಟ್ಟಿನ ಫಾರ್ಮ್ನಾಗ ಎರೆಹುಳು ಸಿಗ್ತವೆ, ನೀವು ತಂದು ಒಂದು ಪಾಕಲು ಒಂದು ಸುಮ್ಮ 100-200 ಬಿಟ್ಟರು ಸಾಕುಳ, ಅವು ತಂತಾವ ಏನಕ್ಕವ ಸಂತತಿ ಹೆಚ್ಚಾಗಿ ನಿಮ್ಗೆ ಒಂದು ಉದಿನ ಅದು ದೀಡ 2 ತಿಂಗಳೊಳಗೆ ನಿಮಗೆ ಚಾಪಡಿಗೆ ಗೊಬ್ಬರ ಆಗ್ಬಿಡ್ತದೆ. ನೀವು ಬಿತ್ತು ಟೈಮಿಗೆ ಕುರಿಗಳಿಗೂ ಹಾಕ್ಬೋದು. ಈ ರೀತಿಯಾಗಿ ನೀವು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲನ ಹೊಳ್ಳಿ ನಾವು ಭೂಮಿಗೆ ಸೇರಿಸಿದಂಗೆ. ಇದಕ್ಕೇನು ನಾವು ಖರ್ಚು ಮಾಡುವಂಥದ್ದು ಏನಿಲ್ಲ. ಇಲ್ಲಿ ಏನು ಬೇಕಾಗಿದೆ ರೈತನಿಗೆ ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಹೆಚ್ಚು ಅವ ತನ್ನಲ್ಲಿ ಏನು ಸಂಪನ್ಮೂಲ ಅವನೇ ಹುಡುಕಾಡಿಕೊಂಡು ಮಾಡುವಂಥದ್ದು. ಇದು ಈ ರೀತಿಯಾಗಿ 3 ರೀತಿ ಮಾಡಿ ನಾವು ಸಸ್ಯಾವಶಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇನ್ನು ಇದು ಇಷ್ಟೆಲ್ಲ ಸಸ್ಯಾವಶಗಳನ್ನು 3 ರೀತಿಯಾಗಿ ನಾನು ಭೂಮಿಗೆ ಸೇರಿಸಂತ ಹೇಳಿದೆ. ಹಾಗಾದರೆ ಇವುಗಳನ್ನು ಹೆಂಗೆ ಇವತ್ತರಿಂದ ಏನು ಪ್ರಯೋಜನ ಆಗ್ತದೆ ಅಂದ್ರೆ ಮೊದಲೇ ನಿಮ್ಗೆ ಅರ್ಥ ಆಗಿರ್ಬೇಕು ಅರ್ಧ. ಏನಪ್ಪಾ ಅಂದರೆ ಮೊದಲೇದಾಗಿ ಈ ಸಸ್ಯಾವಶಗಳಲ್ಲಿ ಏನಿರ್ತದೆ, ಲಘು ಪೋಷಕಗಳು ಇರ್ತವೆ. ಜೊತೆಗೆ ಲಘು ಪೋಷಕಾಂಶಗಳು ಇವತ್ತು ಹೆಂಗಾಗಿದೆ ಅಂದ್ರೆ ಭೂಮಿಗೆ ಅತಿ ಮುಖ್ಯವಾಗಿ, ಅದಕ್ಕೆ ಲಘು ಪೋಷಕಾಂಶಗಳು ಜೊತೆಗೆ ಏನು ಮಾಡಬೇಕಾಗ್ತದೆ, ಮುಖ್ಯ ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸುವಂಥ ಕೆಲಸ ಮಾಡಬೇಕಾಗಿದೆ. ಈ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳನ್ನು ನಾವೇನು ಮಾಡ್ತೀವಿ, ಈ ನೀವೇನು ಹೇಳಿದ್ನಲ್ಲ ಸಸ್ಯಾವಶಗಳನ್ನು ಕಳೆದ ಮೇಲೆ ಹಾಕೋದ್ರಿಂದ ಒಂದೇದ್ದು ನಿಮ್ಮ ಭೂಮಿಗೆ ಎಲ್ಲ ಪೋಷಕಾಂಶ ಸಿಗ್ತಾವೆ. ಮುಖ್ಯ ಪೋಷಕಾಂಶಗಳು ಲಘು ಪೋಷಕ ಸಿಗೋದ್ರಿಂದ ಭೂಮಿ ಫಲವತ್ತಂತಾನೆ ಹೆಚ್ಚಾಗುತ್ತೆ. ಇದು ಒಂದನೇ ಪ್ರಯೋಜನ. ಇನ್ನು 2ನೇ ಪ್ರಯೋಜನ ಏನಂದ್ರೆ ಆಗ್ತದಂದ್ರೆ, ಈ ರೀತಿ ಹಾಕೋದ್ರಿಂದ ನೀವು ರಾಸಾಯನಿಕ ಗೊಬ್ಬರನ ನಾನು ಮೊದಲು ಹೇಳಿದೆ ಅರ್ಧ ಕಡಿಮೆ ಮಾಡ್ರಿ ಸಾಕಂತ ಹೇಳಿದೆ. ವರ್ಷ ಏಟ್ ಹಾಕ್ತದಲ್ಲ ಅದರ ಅರ್ಧ ಮಾಡ್ರಿ. ಇನ್ನು 3ನೇದೇನಪ್ಪ ಅಂತಂದ್ರೆ, ಈ ರೀತಿ ನೀವು ತಿಪ್ಪೆ ಗೊಬ್ಬರ ಈ ಸಾವಯವ ಸಸ್ಯಾವಶ ಭೂಮಿ ಸೇರಿಸೋದ್ರಿಂದ ನಮ್ಮ ಭಾಗಕ್ಕಂತೂ ಮಳೆ ಯಾವಾಗ ಒಂದು ಬರ್ತದೆ ಯಾವಾಗ ಹೋಗ್ತದೆ ಗೊತ್ತೇ ಆಗುದಿಲ್ಲ. ಇಂಥ ಹೊತ್ತಿಗೆ ನಮ್ಮ ಭೂಮಿ ಹೆಂಗಾಗಿತ್ತು ಅಂದ್ರೆ ಒಂಥರ ಚಪಾತಿ ಆದಂಗೆ ಆಗ್ಬಿಟ್ಟದೆ. ಇದು ಬ್ರೆಡ್ ಆಗಬೇಕಾಗಿತ್ತು, ನಮ್ಮ ಭೂಮಿ ಹೆಂಗಾಗಬೇಕಂದ್ರೆ ಬ್ರೆಡ್ ಆಗಬೇಕಾಗಿದೆ. ಈ ಬ್ರೆಡ್ ಆಗಬೇಕಾದ್ರೆ ಆ ಹೊಟ್ಟಿಗೆ ಏನು ಸೇರಿಸಬೇಕಾಗಿದೆ, ಈ ಕಳೆದಂಥ ಪದಾರ್ಥಗಳು ಸಸ್ಯಾವಶಗಳಾಗಿರ್ಬೋದು ತಿಪ್ಪಿ ಗೊಬ್ಬರ ಆಗಿರ್ಬೋದು ಇಂಥವ್ ಸೇರಿಸಬೇಕು. ಇವನ್ನ ಸಸ್ಯಾವಶ ನಾವು ಕಳಿಸಿ ನೀವು ಹಾಕೋದ್ರಿಂದ ಏನಾಗ್ತದೆ, ಭೂಮಿಯೊಳಗೆ ನೀರು ಜಾಸ್ತಿ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ನಾವು ಯಾವುದೇ ಬೆಳೆ ಹಾಕ್ರಿ ಚೆನ್ನಾಗಿ ಬರ್ತದೆ. ಇದು ಎರಡನೇ. ಇನ್ನು ಇದ್ರ ಜೊತೆಗೆ ಮೊದಲೇ ಹೇಳಿದೆ ನಾನು, ಈ ರೀತಿ ಸಾವಯವ ಮೂಲ ಭೂಮಿಗೆ ಸೇರೋದ್ರಿಂದ ಜೈವಿಕ ಕ್ರಿಯೆ ಹೆಚ್ಚಾಗ್ತದೆ. ಜೈವಿಕ ಕ್ರಿಯೆ ಹೆಚ್ಚಾಗೋದ್ರಿಂದ ಏನಾಗ್ತದ್ರಿ, ನಾ ಮೊದಲೇ ಹೇಳಿದೆ ಅಲಭ್ಯ ಪೋಷಕಾಂಶಗಳು ಏನಾಕ ಲಭ್ಯ ಆಕ್ಕಾವಂತ. ಅದಕ್ಕೆ ನಿಮಗೆ ಏನಾಕಿದೆ, ಯೂರಿಯಾ ಡಿ ಪೊಟ್ಯಾಸ್ ಅರ್ಧ ಹಾಕ್ರಿ ಅಂತ ಹೇಳಿದೆ. ಯಾಕೆ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ, ಅವೆಲ್ಲ ಏನಾಗ್ತದೆ ಭೂಮಿಯಲ್ಲಿ ವಾತಾವರಣ ಸಿಗುವಂಥ ನೈಸರ್ಗಿಕವಾಗಿ ಸಿಗುವಂಥ ಪೋಷಕಾಂಶಗಳು ಈ ಜೈವಿಕದಿಂದ ಏನಾಕದ ಸಸ್ಯಗಳಿಗೆ ನೇರವಾಗಿ ಸಿಗುತ್ತೆ. ಅದಕ್ಕೆ ಇದನ್ನು ನಾವು ಈ ಸಸ್ಯಾಂಶಗಳು ಕಳೆದು ಹಾಕೋದ್ರಿಂದ ಜೈವಿಕ ಕ್ರಿಯೆ ಹೆಚ್ಚಾಗ್ತದೆ. ಇದರ ಜೊತೆಗೆ ಏನಾಗ್ತದೆ, ನೀವು ಇದೇ ಸಸ್ಯಾಂಶಗಳನ್ನು ಹೊದಿಕೆಯಾಗಿ ಹಾಕಿಬಿಟ್ರಂದ್ರೆ ಸಾಕಷ್ಟು ಕಸಗಳು ಬರೋದಿಲ್ಲ ನಮಗೆ. ಯಾಕಂದ್ರೆ ಅವು ಮ್ಯಾಲೆ ಕಸದ ಮೊಳಕೆನ ಆಗಲಾರ್ದಂಗೆ ನಮಗವು ನೋಡ್ತಾವೆ. ಅದಕ್ಕೆ ಇದಿಷ್ಟು ಪ್ರಯೋಜನಗಳ ಫಲಗಳನ್ನು ನಾವು ಸಸ್ಯಾವಶ್ಯ ಬಳಕೆ ಮಾಡೋದ್ರಿಂದ ಸಿಗುತ್ತದೆ. ಇದಲ್ಲದೆ ಇನ್ನೂ ಭೂ ಫಲವತ್ತೆ ಹೆಚ್ಚಿಸಲು ಇನ್ನೊಂದಿಷ್ಟು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸರಳವಾದ ಇವತ್ತೇನು ರೈತರು ಹೆಂಗಾಗ್ಯಾರಪ್ಪ ಅಂದ್ರೆ ಸರಳ ಪದ್ಧತಿ ಬರ್ತಾರೆ. ಏನು ಸರ್ ಏನು ನಮ್ಗೆ ಏನ ಬೇಕಾದ್ರೆ ಪ್ಯಾಕೆಟ್ದಾಗ ಒಂದು ಕೀಸ ರೊಕ್ಕ ಕೊಟ್ಟು ಗೊಬ್ಬರ ತರದು ಹೇಳ್ರಿ ಇವೆಲ್ಲ ಮಾಡೋಕೆ ಭಾಳ ಕಷ್ಟ ಅದಂತಾರೆ. ಹಿಂಗೆ ಅನ್ಕೋತ ಹೋದ್ರೆ ನಮಗೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಾಗಿದೆ, ಒಂದನೇದ್ದು ಸಸ್ಯಾವಶ್ಯಗಳನ್ನು ಬಳಸೋದು ಒಂದು. ಇದ್ರ ಜೊತೆಗೆ ನೀವು ಈ ವರ್ಷ ಮುಂಗಾರಿಗೆ ನೀವು ಏನು ಮಾಡಪ್ಪ ಅಂದ್ರೆ ಮೊದಲ ಮಳೆ ಏನು ಬರ್ತದೆ ಮೇ ತಿಂಗಳದಾಗ ಬರಲಿ ಅಡಮಳೆ ಅಂತಾರೆ, ಇದು ಬಂದಗಳೇ ನೀವು ಏನು ಮಾಡ್ಬೇಕಂದ್ರೆ ಈ ಹಸಿರಿಲ ಗೊಬ್ಬರದ ಬೀಜ ಸಿಗ್ತವೆ, ಸೆನೆ ಬಂದು ಸಿಗ್ತದೆ. ಇವತ್ತು ಪ್ರತಿ ಈ ಸರ್ಕಾರದಿಂದ ಪ್ರತಿ ರೈತ ಸಂಪರ್ಕ ಕೇಂದ್ರದಾಗು ಈ ಸೆಣಬದ ಬೀಜ ಇಟ್ಟಾರೆ. ಸೊ ಆ ಸೆಣಬದ ಬೀಜನ ಏನು ಮಾಡ್ಬೇಕು, ನೀವು ಎಕರೆಗೆ 10-15 kg ತಂದು ಬಿತ್ತಿಬಿಡು. ನೀವು ಒಬ್ರು ಅಂತೀರಿ, ಏನು ಸರ್ ಸೆಣಬದ ಹಾಕೊಂಡ್ಬಿಟ್ರೆ ನಮ್ಮ ತೊಗರಿ ಬೆಳೆದು ಹೆಂಗ್ರಿ, ಈ ವರ್ಷ 10,000 quintal ಆಗ್ಯದ್ರಿ ನಾವು ಹೆಂಗ್ರಿ ಅಂತೀರಿ. ಇಲ್ಲ, ಅದು ಒಳ್ಳೆ ವಿಚಾರ. ಆದರೆ ಇವತ್ತು ನೀವು 10,000 ಬೆಣ್ಣೆ ಹತ್ತಿದ್ರೆ ಮುಂದಿನ ವರ್ಷ ಅದು ನಿಮ್ಗೆ ಏನೋ ಬರ್ಬರ್ತಾ ಕಡಿಮೆ ಕೊಡ್ಕೋತ ಹೋಗ್ಬಿಡ್ತದೆ ಅದು ಇಳುವರಿ. ಅದಕ್ಕೆ ನೀವೇನು ಮಾಡಿರಿ, ಒಟ್ಟು 1 ವರ್ಷ ಮಾಡಬೇಡ್ರಿ ಹೆಸರಲ್ಲಿ ಗೊಬ್ಬರದ್ದು. ಇವತ್ತು ನಿಮ್ಗೆ 1 ಎಕರೆ ಇದ್ರೆ 1 ಎಕರೆ ಮಾಡಿರಿ ವರ್ಷ. ನೀರಾವರಿ ಇದ್ದವರು ಅಂತೂ ಯಾವ ಬೇಕಾದ್ರೂ ಮಾಡ್ಬೋದು. ಹಣ್ಣಿನ ಬೆಳೆಯವ್ರು ಇದ್ರೆ ನೀವೇನು ಅಗಲ ಸಾಲ ಏನು ಹಾಕಿರ್ತಾರೆ ಅದ್ರ ನಡು ಹಾಕೋರಿ. ಎಲ್ಲಿ ಬೇಕಾದ್ರೆ ನೀವು ಇದಕ್ಕಂತೂ ಬೇಳೆ ಇಲ್ಲ, ಯಾವುದೇ ರೀತಿ ನಿರ್ಬಂಧಿಲ್ಲ. ಅದಕ್ಕೆ ಹೆಸರಿನ ಗೊಬ್ಬರ ಸೆಣಬನ್ನ 10-15 kg ಎಕರೆಗೆ ಬಿತ್ತು ಏನು ಮಾಡಬೇಕು, ಯಾವಾಗ ಹಳದಿ ಹೂವು ಹಾಕ್ಸೋ ಮಾಡ್ತದೆ ಅಂದ್ರೆ ಸುಮಾರು 40-50 kg ಹೂವು ಹಾಕ್ಸೋ ಮಾಡ್ತದೆ. ಸೊ ಅದನ್ನ ಏನು ಮಾಡಬೇಕು, ಇದೇ ನಿಮ್ಮ ಟ್ಯಾಕ್ಟರ್ದಿಂದ ರೋಟೋವೇಟರ್ ಹಚ್ಚಿ ಭೂಮಿಯಾಗಿ ಸೇರಿಸ್ಬಿಡು. ಈ ಸೇರಿಸುವ ಸಮಯದಲ್ಲಿ ಏನು ಮಾಡಪ್ಪ ರೈತರಂದ್ರೆ, ಈ ಕೆಲವೊಂದು ಲಘು ಪೋಷಕಾಂಶಗಳು ಸಿಗ್ತಾವೆ. ಇವು ನಮ್ಮ ಈ ರೈತ ಸಂಪರ್ಕ ಕೇಂದ್ರ ಹೋದ್ರೆ ಸಮರ್ಥ ಅಂತ ಸಿಗ್ತದೆ, ಸಾಕಷ್ಟು ಲಘು ಪೋಷಕಾಂಶ ಮಿಕ್ಸರ್ ಇದ್ದದ್ದು ಇವತ್ತು ಸಿಗ್ತದೆ. ಅವು ಬೇಡ ಆಗಿದ್ರೆ ಹೊರಗಡೆಯಿಂದ ಲಘು ಪೋಷಣ ತೊಗೊಳ್ರಿ. ಇವನ್ನ ಈ ಹಸಿರಿನ ಗೊಬ್ಬರ ಸಮಯದಲ್ಲಿ ಏನು ಮಾಡೋದು, ಅವನು ಚೆಲ್ಲಿ. ನೀವು ರೋಟೋವೇಟರ್ ಹೊಡೆದ್ಬಿಟ್ರೆ ನಿಮ್ಮ ಭೂಮಿ ಇಷ್ಟು ಫಲವತ್ತಾಗ್ತದಲ್ಲ, ಭೂಮಿಯ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ. ನೀರು ಅಂತೂ ಒಂದೇ ಮಳೆ ಹಿಡಿದ್ರೆ ಬಂದ್ರೆ ಸಾಕ್ರಿ, ಇಡೀ ಬೆಳೆ ಬರುವಷ್ಟು ನೀರು ಹಿಡ್ಕೊಂಡ್ಬಿಡ್ತು ಹೊಟ್ಟೆ. ಇದ್ರ ಜೊತೆಗೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಇದರೊಳಗೆ ಏನು ತ್ರಾಸದ ಹೇಳ್ರಿ ರೈತರ, ಏನು ತ್ರಾಸಿಲ್ಲ. ಇಂಥವನ್ನ ಅಟ್ಲೀಸ್ಟ್ ಕೊನೆಯ ಪಕ್ಷದಲ್ಲಿ ಇಂಥವಾದ್ರು ಮಾಡ್ಕೋಬೇಕು. ಇದು ಸೆನಬದ್ದು. ಇದರ ಜೊತೆಗೆ ಮತ್ತೇನು ಮಾಡ್ಬೇಕಪ್ಪ ಅಂದ್ರೆ, ಇವತ್ತು ನಾವು ಒಂಟಿ ಬೆಳೆಯನ್ನು ಬೆಳಿತೀವಿ, ಬರೀ ತೊಗರಿ ಬೆಳೆ ಒಂದೇ ಆಗಬಾರ್ದು. ಈಗ ನಾವು ಜೋಳ ಬೆಳಿತೀವಿ, ಅಂದರೆ ಜೋಳದ ಜೊತೆಗೆ ಮತ್ತೆ ಯಾವುದು ಕಡಲೆ ಹಾಕೊಳ್ಳೋದಾಗಿರ್ಬೋದು, ಇಂಥವು ಯಾವುದೇ ಅಂದರೆ ಏಕದಳ ಮತ್ತು ದ್ವಿದಳ ಜೊತೆ ಜೊತೆ ಬೆಳೆಯೋದ್ರಿಂದ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ಏಕದಳದಿಂದ ಏನಾಗ್ತದೆ, ಭೂಮಿಗೆ ಸೇರಿಸೋದು ಕಡಿಮೆ. ಏಕದಳ ಬೆಳೆ ಏನು ಮಾಡ್ತದೆ, ಮನುಷ್ಯ ನಮಗೆ ರೈತ ಕೊಡ್ತದೆ ಬರೀ ಆಹಾರ, ಅದ್ರ ಬೆಳೆಗೆ ಭೂಮಿಗೆ ಏನು ಕೊಡೋದಲ್ಲ. ದ್ವಿದಳ ಏನು ಮಾಡ್ತದೆ, ನಮಗೂ ಕೊಡ್ತದೆ ಭೂಮಿಗೂ ಸೇರಿಸ. ಉದಾಹರಣೆ ತೊಗೊಂಡು ನೀವು ತೊಗರಿನ, ತೊಗರಿಯಲ್ಲಿ ಏನು ಒಂದು ನೀವು ಹೆಕ್ಟರ್ಕ್ಕೆ ಎಷ್ಟು ಭೂಮಿ ಮೇಲೆ ಬೀಳ್ತದಲ್ರಿ, ಸುಮಾರು 700 kg ನಿಮ್ಮ ಯೂರಿಯಾ ಪ್ರಮಾಣ ಇರ್ತದಲ್ಲ, 700 kg ಯೂರಿಯಾ ಆದಷ್ಟು ಭೂಮಿಗೆ ಸೇರಿಸ್ತದೆ. ಯಾವುದು, ನಿಮ್ಮ ಒಂದು ಬೆಳೆ ತೊಗರಿ 5 ತಿಂಗಳದಾಗ 700 kg ಯೂರಿಯಾನ ನಿಮ್ಮ ಭೂಮಿಗೆ ಸೇರಿಸ್ತದೆ. ಇದಕ್ಕಿಂತ ಹೆಚ್ಚಿದ ಯಾವ್ದು ಹೇಳ್ರಿ, ನೀವೇ ಲೆಕ್ಕ ಹಾಕ್ರಿ. 700 kg ಯೂರಿಯಾ ನಿಮ್ಮ ಭೂಮಿಗೆ ಸೇರಿದ್ರೆ ಸಾಕಲ್ರಿ, ಮುಂದಿನ ವರ್ಷ ನೀವು ಯೂರಿಯಾ ಹಾಕಕ್ಕೆ ಹೋಗ್ಬೇಡ್ರಿ ಜಮೀನಕ್ಕೆ. ಸೊ ಅದಕ್ಕೆ ಪ್ರತಿಯೊಬ್ಬ ರೈತರು ಏನು ಮಾಡಬೇಕು, ಏಕದಳ ದ್ವಿದಳ ಧಾನ್ಯನ ಜೊತೆ ಜೊತೆಯಾಗಿ ಬೆಳೆಸ್ಬೇಕು. ಹಿಂಗೆ ಇಲ್ಲಿ ಏನು ಮಾಡ್ಬೇಕಪ್ಪ, ರೈತರು ಸಾವಯವಕ್ಕೆ ಬದಲಾವಣೆ ಮಾಡ್ಕೋಬೇಕಂದ್ರೆ, ನೀವು ಎಲ್ಲ ಕೊಂಡ ತಂದು ಹಾಕ್ತೀನಿ ಅಂದರೆ ಯಾವ ಕಾಲಕ್ಕೂ ಸಾವಯವ ಆಗೋದಿಲ್ಲ. ನಿಮ್ಮಲ್ಲಿ ಏನು ಸಿಗ್ತದೆ, ನಿಮ್ಮ ಸುತ್ತಮುತ್ತಲು ಏನು ನೈಸರ್ಗಿಕ ಸಂಪನ್ಮೂಲದ, ನಿಮ್ಮ ಹೊಲದಾಗ ಏನು ಬೆಳಿತಿ ಅವನನ್ನು ಬಳಕೆ ಮಾಡಿ ಸಾವಯವ ಮಾಡ್ಬೇಕು. ನೀವು ಕೊಂಡ ತಂದು ಸಾವಯವ ಮಾಡ್ತೀನಿ ಅಂದರೆ ಅದು ಯಾವ ಕಾಲಕ್ಕೂ ಸಾವಯವ ಆಗೋದಿಲ್ಲ. ಅವಾಗ ಖರ್ಚು ಹೆಚ್ಚಾಗ್ತದೆ, ಉತ್ಪನ್ನ ಕಡಿಮೆ ಆಗ್ತದೆ. ಅವಾಗ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಏನಾಗ್ತದೆ, ಒಂಥರ ಆಸಕ್ತಿ ಹೋಗ್ಬಿಡ್ತದೆ. ಬರೀ ಖರ್ಚು ಹೆಚ್ಚಾತಪ್ಪ, ಇದೇನು ಸಾವಯವ ಮಾಡೋದ್ರಿಂದ ಲಾಭ ಇಲ್ಲ ಅನ್ಸುತ್ತೆ. ಅದಕ್ಕೆ ರೈತರ ಅದಕ್ಕೆ ನಾನು ಹೇಳಿದೆ ನಿಮಗೆ, ಸಸ್ಯಾವಶ್ಯ ಬಳಸಿ ನಿಮ್ಮ ಭೂಮಿ ಸೇರಿಸೋದು, ಆಮೇಲೆ ದ್ವಿದಳ ಧಾನ್ಯ ಬೆಳೆಸಿ ಭೂಮಿ ಸೇರಿಸೋದು, ಎರಡು ಗೊಬ್ಬರ ಮಾಡಿ ಭೂಮಿ ಸೇರಿಸೋದು, ಜೊತೆಗೆ ಏಕದಳ ದ್ವಿದಳ ಮಾಡಿ ಭೂಮಿ ಸೇರಿಸೋದು, ಹಿಂಗೆ ಎಲ್ಲ ರೀತಿ ನೀವು ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಜೊತೆ ಜೊತೆಗೆ ಇಂಥ ವಿಚಾರ ಮಾಡಿಕೊಂಡು ಆಹಾರದನ್ನು ನೀವು ಜೊತೆಗೆ ಭೂಮಿಗೂ ಆಹಾರ ಕೊಡುವಂಥ ವಿಚಾರ ಮಾಡಿದರೆ ಯಾವಾಗಲೂ ನಮ್ಮ ಭೂಮಿ ಅನ್ನೋದು ಸುಸ್ಥಿರವಾಗಿರ್ತದೆ. ರೈತನ ಜೀವನ ಹೆಂಗಾಗ್ತದೆ, ಸುಸ್ಥಿರ ಜೀವನ. ಇವತ್ತು ನಾವೆಲ್ಲ ಮಾತಾಡ್ತೀವಿ ಸುಸ್ಥಿರ ಕೃಷಿ ಅಂದರೆ ಏನಪ್ಪ ಅಂದರೆ ಇದೇ. ಇದನ್ನು ಮಾಡ್ಬೇಕಂದ್ರೆ ಮನಸ್ಬೇಕಷ್ಟೇ. ನಾವು ಇವತ್ತು ಏನು ಮಾಡ್ತೀವಿ ಅಂದರೆ, ಎಲ್ಲರೂ ಇವತ್ತು ದಿಢೀರ್ನೇ ಶ್ರೀಮಂತ ಆಗ್ಬೇಕಂತೀವಿ. ದಿಢೀರ್ನೇ ಶ್ರೀಮಂತ ಆಗುವಂಥ ರೈತಗೆ ಸುಸ್ಥಿರ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಸ್ಥಿರ ಕೃಷಿಗೆ ಏನು ಅಂತ ಹೇಳ್ಬೇಕಂತ ಹೇಳಿದೆ ನಿಮಗೆ, ಶ್ರದ್ಧೆ ಬೇಕು ಮತ್ತು ಮನಸ್ಸು ಬೇಕು, ಆಸೆ ಇರೋಂಗಿಲ್ಲ. ಇಲ್ಲಿ ಮುಂತಾನೆ ಬರ್ತದೆ ಈ ಸದ್ದು ನಮ್ಮ ಭೂಮಿ ಏನಾಗಿದೆ, ಒಂದೇ ವರ್ಷನೇ ಇದನ್ನೆಲ್ಲ ಮಾಡ್ತೇನೆ ಆಗೋದಿಲ್ಲ, ಸುಮಾರು 5-10 ವರ್ಷ ಮಾಡ್ಕೋತ ಹೋಗ್ಬಿಡ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ಸಾವಯವ ಮಾಡ್ಕೋತ ಹೋಗ್ಬಿಟ್ರೆ ಅಂದರೆ ಈ ರೋಗ ಕೀಟ ತನ್ನಿಂದ ತಾನೇ ಕಡಿಮೆ ಆಕೋತಕೋ. ಹೆಂಗೆ ನಮ್ಮ ಶರೀರಕ್ಕೆ ನಾವು ನೋಡ್ರಿ, ಮೊದಲಿನ ಹಿರಿಯರ ಶರೀರ ಹೆಂಗಿತ್ತು, ಈಗಿನ ಶರೀರ ಹೆಂಗಿತ್ತು. ಈಗ ನಮಗೆ ಒಂದು ಜ್ವರ ಬಂದರೆ ಪಟ್ಟನಾಗ ಗುಳಿತೋತೀವಿ. ಹಿಂದಿನ ಕಾಲ ಹಿರಿಯರು ಹಂಗಲ್ಲ, ಅವ್ರು ಹೆಂಗಿದ್ರಪ್ಪ ಅಂದ್ರೆ ತಡ್ಕೊಳ್ಳೋ ಸಿಗ್ತೈತಿ, ಯಾಕಂದ್ರೆ ಅವ್ರು ತಿಂತಕ್ಕಂಥ ಆಹಾರ ಹೆಂಗಿತ್ತು ಅಂತ. ಹಂಗೆ ನಮ್ಮ ಭೂಮಿನ ಏನು ಮಾಡೋಕ್ಕಾಗ್ಯದ, ಅದನ್ನು ಮತ್ತೆ ನಾವು ಅದನ್ನು ಸದೃಢಗೊಳಿಸ್ಬೇಕಾಗ್ಯದ. ಈ ನಿಟ್ಟಿನೊಳಗೆ ರೈತರು ಹೆಚ್ಚು ಸಾವಯವ ಮೂಲ ಇರ್ತಕ್ಕಂಥ ನಿಮ್ಮಲ್ಲೇ ಸಿಗ್ತಕ್ಕಂಥ ಸಂಪನ್ಮೂಲ ಬಳಸಿ ಭೂಮಿಯ ಫಲವತ್ತತೆ ಹೆಚ್ಚು ಮಾಡಬೇಕು. ಅವಾಗ ನೀವು ಸುಸ್ಥಿರ ಕೃಷಿಯೊಳಗೆ ಸಾಕ್ತಿರನ್ನ ನಾ ಈ ನಿಮ್ಮ ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ತೇನೆ. ಇನ್ನು ರೈತರು ಒಂದು ಸಸ್ಯಾಂಶಗಳು ಬಳಸೋದು ಒಂದಾಯ್ತು. ಇನ್ನೊಂದು ಏನಾಗ್ತದೆ, ರೈತಗೆ ಏನಾಗ್ತದೆ, ಸುಮಾರು 20-30% ಏನಾಗ್ತದೆ, ಬೆಳೆ ಎಲ್ಲ ಬೆಳೀತಾನೆ, ಕಷ್ಟಪಟ್ಟು ಬೆಳೆ ಬೆಳೀತಾನೆ, ಏನೇನೋ ಸರಮವಹಿಸಿ ಬೆಳೆ ಬೆಳಿತಾನೆ, ಬೆಳೆದಂಥ ಧಾನ್ಯನ ಏನು ಮಾಡಿಬಿಡ್ತಾನೆ ರೀ, ಅವ್ನು ಒಯ್ದು ತಾ ತಿನ್ಬೇಕಂತ ಆಹಾರನ್ನ ಒಯ್ದು ಒಂದು ಕಡೆ ಇಡ್ತಾನೆ. ಅಲ್ಲಿ ಏನಾಗ್ತದೆ, ಕೀಟಗಳ ಬ್ಯಾಳೆಕಾಳಿದ್ರೆ ಬುರ್ಬುರಿ ಹತ್ತವ, ಜೋಳ ಇದ್ರೆ ನುಸಿ ಹತ್ತದ, ಗೋಧಿ ಇದ್ರೆ ನುಸಿ ಹತ್ತದ, ಹಿಂಗೆಲ್ಲ ಆಗಿ ಸುಮಾರು 20-30% ಅವ್ನು ಧಾನ್ಯ ನಷ್ಟ ಅನುಭವಿಸ್ತಾನೆ. ಇದು ಒಂಥರ. ಇನ್ನು ಇನ್ನೊಂದು ಬೀಜಕ್ಕಾಗಿನೂ ಇಟ್ಟಿರ್ತಾನೆ ಎಷ್ಟೋ ಥರ ರೈತರು. ಈಗ ಇನ್ನೂ ಕೆಲವೊಬ್ಬ ರೈತರು ತಮ್ಮ ಬೀಜನ ತಾವು ಕಾಯ್ಕೊಳ್ಳೋ ಅಂಥ ಬೀಜನೂ ಏನಾಗ್ತದೆ ಅಂದರೆ ಇದೇ ಸಮಸ್ಯೆ, ಉಗ್ರಾಣ ಸಮಸ್ಯೆ ಅಂತ ಅಂತೀವಿ. ಅದಕ್ಕೆ ನಾವು ಇವತ್ತು ಏನು ಮಾಡ್ಕೋದ, ಕೆಲವೊಂದಿಷ್ಟು ಸುರಕ್ಷಿತ ಆಹಾರ ಧಾನ್ಯಗಳ ಶೇಖರಣೆ ಬಗ್ಗೆನೂ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇದ್ರ ಭಾಳ ಸರಳ, ನಾವು ಹಿಂದಿನ ಕಾಲದ ಪೂರ್ವಜರು ಭಾಳ ಚಂದ ಇದನ್ನ ಸಂರಕ್ಷಣೆ ಮಾಡ್ತಿದ್ರು. ಇವತ್ತಿನ ಹೊಸ ಹೊಸ ತಂತ್ರಜ್ಞಾನ ಬಂದದ. ನೀವು ಮೊದಲಿನ ಪೂರ್ವಜರು ನೋಡ್ಬೇಕು, ನೀವು ಯಾವುದೇ ರಾಶಿ ಮಾಡಿದಾಗಲೇ ಪಟ್ನ ತಂದ ಚೀಲ ತುಂಬ ಮನೆಯಾಗಿರ್ತಿದ್ದಿಲ್ಲ ಅವರು. ಅದಕ್ಕೆ ಮೊದಲು ಏನು ಮಾಡಪ್ಪ ಅಂದರೆ ರಾಶಿ ಆದ ದಿವಸ ಸರಿಯಾಗಿ ತೂರ್ಬೇಕು. ನಾವು ಸರಿಯಾಗಿ ತೂರೋದ್ರಿಂದ ಅದರೊಳಗೆ ಏನಾಗ್ತದೆ, ಸಾಕಷ್ಟು ಏನಾಗ್ತದೆ ಕೀಟಗಳು ಹೊರಗೋಗ್ತವೆ, ಆಮೇಲೆ ಅದರೊಳಗೆ ಇರ್ತದೆ ಹಳ್ಳು ಹೊರಗೋಗ್ತದೆ, ಇನ್ನು ಕಸ ಕಡ್ಡಿ ಹೊರಗೋಗ್ತದೆ, ಸ್ವಚ್ಛ ಕಾಳ ಇತ್ತಾರೆ ಭಾಳಷ್ಟು ತಡೀತದೆ. ಅದಕ್ಕೂ ಸರಿಯಾಗಿ ಕೇರಬೇಕು. ಆಮೇಲೆ ಒಂದು ವೇಳೆ ನೀವು ಕೊಯ್ಲು ಲಘು ಮಾಡಿದ್ರಿ ಅಥವಾ ಸ್ವಲ್ಪ ಪಿನೆಟ್ ಕಾಳು ಹಸಿ ಇತ್ತಂದರೆ ಅದನ್ನು ಏನು ಮಾಡಬೇಕು, ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ಯಾಕಂದ್ರೆ ಒಂದೊಂದು ಬೆಳೆಗೆ ಒಂದೊಂದು ಥರ ತೇವಾಂಶ ಅದ. ಏನಪ್ಪ ಅಂದರೆ ಈಗ ಏಕದಳ ಧಾನ್ಯ, ಈ ಜೋಳ, ಈ ಗೋಧಿ ಇವಕ್ಕೆಲ್ಲ ಏನದಂದ್ರೆ 8-10% ತೇವಾಂಶ ಇದ್ರೂ ನಡೀತೈತೆ ಕಾಳದಾಗ. ಅದನ್ನು ನೀವು ದ್ವಿದಳ ಧಾನ್ಯಕ್ಕೆ ಹೋಗ್ರಿ 8% ಇರ್ತದೆ, ಎಣ್ಣೆ ಕಾಳು ಹೋದ್ರೆ 9%. ಹಿಂಗೆ ತೇವಾಂಶ ಮಿನಿಮಮ್ ಅಂತ ಇರ್ಬೇಕಂದ್ರೆ ಅಷ್ಟು ಕಡಿಮೆ ತೇವಾಂಶ ಇದ್ರೆ ಮಾತ್ರ ಏನಾಗಿಲ್ಲ, ಹುಳ ಆಗಂಗಿಲ್ಲ, ಸಿಲಿಂಡರ್ ಬರೋಂಗಿಲ್ಲ, ಇವು ಸಮಸ್ಯೆ ಬರೋಂಗಿಲ್ಲ. ಅದಕ್ಕೆ ಈ ರೀತಿ ಮಾಡ್ಕೊಂಡು ಏನು ಮಾಡ್ಬೇಕು ರೀ, ಮೊದಲನೇದಾಗಿ ಸರಿಯಾಗಿ ಅವ್ನು ಕೇರ್ಬೇಕು, ಆಮೇಲೆ ಬಿಸಿಲಿಗೆ ಹಾಕ್ಬೇಕು. ಹಾಕಿದ್ಮೇಲೆ ನಾವು ತಂದು ಏನು ಮಾಡ್ತೀವಿ, ಮನೆಯಾಗೆ ಇಟ್ಟಿರ್ತೀವಿ. ಒಂದು ಸಣ್ಣದೊಂದು ಸಂಗ್ರಹಣಗಾರರು ಮಾತು ಮಾಡ್ತೀವಿ, ಗೋಡಾವನ ಅಂತ ನಾವು ಹತ್ತೀವಿ. ದೊಡ್ಡವ್ರ ಮಟ್ಟ ದೊಡ್ಡ ಗೋಡಾವನ, ಸಣ್ಣ ಸಣ್ಣ ಗೋಡಾವನ. ಆ ಗೋಡಾವನ ಹೆಂಗಿರ್ಬೇಕಂದ್ರೆ ಮೊದಲನೇದಾಗಿ ಅಲ್ಲಿ ಮಳೆ ಹನಿ ಏನು ಸೋರುವಂಗಿರಬಾರ್ದು. ಸೋರಿ ಒಳಗೆ ಏನಾರು ಬಿತ್ತಾರೆ ಎಲ್ಲ ಮಾಲೆ ಏನಕ್ಕದು ಭಾಳ ಆಗ್ತದೆ. ಅದಕ್ಕೆ ಏನ್ಬೇಕು, ಅದು ಒಣ್ಣೆದು ಹೆಂಗಿರ್ಬೇಕಂದ್ರೆ ಸಂಗ್ರಹಣೆ ಸ್ವಚ್ಛ ಇರ್ಬೇಕು, ಸದೃಢವಾಗಿರ್ಬೇಕು. ಈಗಿನ ಕೆಲವೊಂದು ಹೆಂಗಿರ್ತಾವ ಅಂದ್ರೆ ಎಲ್ಲಿ ಬೇಕಾದ್ರೆ ಹೆಗ್ಗಣ ಬೋಕ ಇಲಿ ಬೋಕ ಇರ್ತಾವ, ಇಲಿಯಿಂದನೂ ಸಾಕಷ್ಟು ಇವತ್ತು ಹಾಳಾಗೋದು ನೋಡ್ಬೇಕು. ಒಣ್ಣೆದಿಂದ ಮಾಲೂ ಹಾಳಾಗ್ತದೆ, ಆಮೇಲೆ ಬೀಜಕ್ಕೆ ಏನು ಇಟ್ಟರೆ ತುಂಡು ತುಂಡಾಗಿರ್ತದೆ. ಸೊ ಅದಕ್ಕೆ ಒಣ್ಣೆದು ಏನ್ಬೇಕು, ಸ್ವಚ್ಛ ಇರಬೇಕು, ಸದೃಢವಾಗಿರ್ಬೇಕು, ಗಾಳಿ ಬೆಳಕು ಸರಿಯಾಗಿ ಬರ್ತಿರ್ಬೇಕು. ನಾವು ಏನು ಮಾಡ್ತೀವಿ, ಸಂಗ್ರಹಣೆ ರೂಮ್ ಅಂದರೆ ಗುಡಾವಣ ಅಂದ್ರೆ ಕತ್ತಲಾಗಿರ್ಬೇಕಂತೀವಿ, ಭಾಳ ತಪ್ಪದು. ಎಷ್ಟು ಗಾಳಿ ಬೆಳಕಿನಾಗ ನಾವು ಇಡ್ತೇವೆ ಸರ್ ನಮ್ಮ ದವಸ ಧಾನ್ಯಗಳನ್ನು, ಅಷ್ಟು ಭಾಳ ದಿವಸ ಬಾಳಿಕೆ ಬರ್ತದೆ. ಇದು ಒಣ್ಣೆದು. ಇನ್ನು ಕೆಲವೊಮ್ಮೆ ಏನು ಮಾಡ್ತೀವಪ್ಪ ಅಂತಂದ್ರೆ, ನಾವು ಈ ರಾಶಿ ಮಾಡಿದ್ಮೇಲೆ ಮನೆಯಾಗಿದ್ದು ಹೋದ ವರ್ಷದ್ದು ಒಂದು 5 ವರ್ಷದ್ದು 2 ವರ್ಷದ ಚೀಲಾನ ಬರಾಬರ ಗುಣಿ ಚೀಲದಾಗ ಹಾಕ್ಬಿಡ್ತೀವಿ. ಅವಾಗ ಏನಾಗಿರ್ತೈತೆ ರೀ, ಹೋದ ವರ್ಷ ನಮಗೇನು ಮಾಡುತ್ತೆ, ಬುರ್ಬುರು ಬಂದಿರ್ತದೆ, ನುಸಿ ಬಂದಿರ್ತದೆ, ಯಾವ ಸಿಲಿಂಡರ್ ಬಂದಿರ್ತವೆ, ಹಿಕ್ಕಿ ಬಿದ್ದಿರ್ತವೆ, ಅಂಥದ್ದು ತಂದು ಹಾಕ್ಬಿಟ್ಟೆ ಅಂದರೆ ಮತ್ತೆ 3 ವರ್ಷ ಅದೇ ಹುಳ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಮಾಡಬೇಕು, ಹೊಸದಂತೂ ಪ್ರತಿ ವರ್ಷ ತೊಗೊಳಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಏನು ಮಾಡ್ಬೋದು, ಆ ಗೋಣಿ ಚೀಲನ ತೊಗೊಂಡು ರೈತರು ಏನು ಮಾಡಬೇಕು, ಒಂದಿಷ್ಟು ಯಾವುದಾದ್ರೂ ಕೀಟನಾಶಕ ಮೊನೊಕ್ರೋಟೋಫಾಸ್ ಯಾವುದಾದ್ರೊಳಗೆ ಸ್ವಲ್ಪ ನೀರಿನೊಳಗೆ 1 ml 1 liter ಹಾಕಿ ಕಲಿಸಿ ಒಟ್ಟು ನೆನೆಹಾಕಿ ಒಂದಿಷ್ಟು ಬಿಸಿಲಿ ಒಣಾಕಿ ಹಾಕಿಬಿಟ್ರೆ ಯಾವುದೇ ರೀತಿ ಹೋದ ವರ್ಷದ ಹುಳಗಳ ಏನು ಬರೋದಿಲ್ಲ. ಇದು ಅಂತಾರೆ. ಇನ್ನು ಆಯ್ತು, ಇಷ್ಟೆಲ್ಲ ಮಾಡಿದ್ಮೇಲೆ ಚೀಲ ತುಂಬಿ ತರ್ತೀರಿ. ತಂದ ಮೇಲೆ ಏನು ಮಾಡಬೇಕು, ನೆಲಕ್ಕಂತೂ ಹಿಂದಿನ ಕಾಲದಲ್ಲಿ ಬಂದದ್ದು ನೆಲಕ್ಕಿಡಿ. ಈಗಿನ ರೈತರು ಸ್ವಲ್ಪ ನೆಲಕ್ಕಿಡಕ್ಕೆ ಬರ್ತಾರೆ. ನೆಲಕ್ಕಿಡಿದ್ರೆ ಏನಾಗ್ತದೆ, ಭೂಮಿ ತೇವಾಂಶ ಹೆಚ್ಚಿರ್ತದೆ, ಹಿಂಗಾಗಿ ಅದು ಒಳಗೆ ಬೀಜಕ್ಕೂ ತೇವಾಂಶ ಹೆಚ್ಚಾಗಿ ಕೆಡ್ತಿರ್ತಾವೆ. ಅದ್ರ ಸಲುವಾಗಿ ಏನು ಮಾಡಬೇಕು, ಹಲ್ಲಿಗೆ ಅಂತ ಮೊದಲು ಏನು ಮಾಡ್ತೀವಿ, ಅಂಟು ಟೈಪ್ ಮಾಡ್ತಿದ್ದೇವೆ. ಅದನ್ನು ಹೆಂಗೆ ಇಡಬೇಕು ಅಂದ್ರೆ ಗಾಡಿಗೆ ಹಚ್ಚಬಾರ್ದು, ನಟ್ ನೋಡಿ ಇಡೋದ್ರಿಂದ ನಮ್ಮ ದವಸ ಅಂತ ಜಾಸ್ತಿ ದಿವಸ ತಡಿತೀವಿ. ಇದು ಒಂದು. ಇದ್ರ ಜೊತೆಗೆ ಆ ಚೀಲದ ಮೇಲೆ ಮೆಲಾಥಿನ್ ಪೌಡರ್ ಅಂತ ಸಿಗ್ತದೆ. ಸೊ ಅದನ್ನು ತಿಂಗಳಿಗೆ ಒಮ್ಮೆ ನಾವು ಎಲ್ಲ ಚೀಲದ ಮೇಲೆ ದೂಳೀಕರಿಸ್ಬೇಕಂತ. ಅದು ಏನು ಮಾಡ್ತದೆ ಅಂದರೆ ಹೊರಗಿನಿಂದ ಯಾವುದಾದ್ರು ಕೀಟ ಇಂಥ ಸಿಲಿಂಡರ್ ಬರಲಾದ ಒಳಗೆ ಹೋಗಲಾರ್ದಂಗೆ ನೋಡ್ಕೋತದೆ. ಯಾವುದೋ ನಿಮ್ಮ ನುಸಿ ಆಗಿರ್ಬೋದು, ಯಾವುದಾದ್ರು ಹುಳ ಆಗಿ ಬರ್ಬರು ಇಂಥ ಒಳಗೆ ಹೋಗಲಾರ್ದು ನೋಡ್ಕೋತದೆ. ಅದು ಒಂದು. ಇನ್ನು ಕೆಲವೊಮ್ಮೆ ಏನು ಮಾಡ್ಕೋಗ್ತದೆ, ನಿಮ್ಮಲ್ಲಿ ಸಮಸ್ಯೆನೇ ಭಾಳ ಇತ್ತು, ಹುಳು ಸಮಸ್ಯೆ ಭಾಳ ಇತ್ತು ಅಂದರೆ ರಾಶಿ ಮಾಡೋ ಟೈಮ್ ಚೀಲಾಗಿ ಏನು ಮಾಡಬೇಕು, ಈ ಬೇವಿನ ಎಲ್ಲಿ ಇರ್ತದಲ್ಲ ಒಣಗಿದ ಎಲ್ಲಿನ ಒಂದಿಷ್ಟು ಸೇರಿಸೋ ತೊಗೊಬೇಕು. ಅವಾಗೂ ಏನಾಗ್ತದೆ, ಒಳಗಡೆ ಯಾವುದಾದ್ರೂ ಹುಳಗಳ ಬರಲಾದಂಗೆ ಅದು ನೋಡ್ಕೋತದೆ. ಇನ್ನು ಇದಲ್ಲದೆ ಇನ್ನು ಕೆಲವೊಮ್ಮೆ ನಾವು ಬೀಜಕ್ಕಾಗಿ ಏನು ಮಾಡ್ತೇವೆ, ತೊಗರಿ ಇತ್ತಿತ್ತಲಾಗಂತೂ ಬೀಜಕ್ಕೆ ಇಡೋ ರೈತರು ಕಡಿಮೆ ಆಗ್ಯಾರ. ಆದರೂ ಯಾರಾದರೂ ಇಡೋರಿದ್ರೆ, ಈ ಹೆಸರು ಬೀಜ, ತೊಗರಿ ಬೀಜ ಇಂಥವು ನೀವು ಏನಾದರೂ ಕೆಲವೊಂದು ದ್ವಿದಳ ಧಾನ್ಯಗಳನ್ನ ನೀವು ಮುಂದಿನ ವರ್ಷ ಇಟ್ಕೋಬೇಕಾಗಿದ್ರೆ, ಈ ಹೆಸರು ನೋಡ್ರಿ ಮುಂಗಾರಿ ಬೆಳೆದ್ಬಿಡ್ತೀವಿ. ಹೊಳೆ ನಾವು ಹಿಂಗಾರಿ ಬರೋದ್ರೊಳಗೆ ಅದ್ರ ಪಿರಡ್ ಮುಗಿದು ಬುರುಬುರಿ ಹತ್ತಿ ಹೊಳೆ ಮೊಳಕಿನ ಬರೋಂಗಿಲ್ಲ. ಸೊ ಅದು ಬರಬೇಕಂದ್ರೆ ಏನು ಮಾಡಬೇಕು, ಈ ಹೆಸರಿಗೆ ತೊಗರಿಗೆ ಎಸ್ಪೆಷಲಿ ನೀವೇನು ಮಾಡಬೇಕು ಅಂದರೆ, ಈ ಮಾರ್ಕೆಟ್ದಾಗ ನಮಗೆ ಔಡ್ಲ ಏನು ಸಿಗ್ತದೆ, ನೀವು ಏನು ಭಾಳ ಹಾಕೋಂಗಿಲ್ಲ, 1 kg 5 ml ಹಂಗೆ. ಸೊ ಹಂಗೆ ಸುಮಾರು 1 quintal ಇತ್ತಂದ್ರೆ 1.5 liter ಎಣ್ಣೆ ಹಂಗೆ ಸಿಂಪಡಿಸಿ ಅದ್ರ ಮೇಲೆ ಏನು ಮಾಡಬೇಕು, ಹಚ್ಚಿ ಇಟ್ಬಿಟ್ರೆ ನಿಮಗೆ ವರ್ಷಕ್ಕೆ 2 ವರ್ಷ ತನಕ ನಿಮ್ಮ ಹೆಸರಿಗೆ ನೋಡ್ರಿ ಒಂದು ಬುರ್ಬುರು ಎತ್ತಂಗಿಲ್ಲ, ಒಂದು ಏನು ಸಮಸ್ಯೆ ಬರೋಂಗಿಲ್ಲ. ಇದು ಒಂದಿರುತ್ತೆ. ಇದಲ್ಲದೆ ಇನ್ನೂ ಒಂದಿಷ್ಟು ಮಾರ್ಕೆಟ್ದಾಗ ಏನು ಸಿಗ್ತಾವೆ, ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆ ಏನು ಸಿಗ್ತದೆ. ಈ ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆ 3 ಗುಳಿಗೆನ ನೀವು 1 ton ಬೀಜ ಚೀಲ ತುಂಬಿಟ್ಟಿರ್ತೀರಿ. ಆ ಎಲ್ಲ ಚೀಲದ ನಡು 3 ಗುಳಿಗೆನ ಏನು ಮಾಡೋದ್ರಿ, ನಿಮ್ಗೆ ಎಷ್ಟು ಇರ್ತದೆ ನೋಡಿ, ಈಗ ನಿಮ್ಮದು 10 ಚೀಲದ ಅಂದ್ರೆ 3 ಗುಳಿ ಸಾಕು, 20 ಚೀಲದ ಅಂದ್ರೆ 6 ಗುಳಿ. ಹಿಂಗೆ ತಂದು ಏನು ಮಾಡ್ಬೇಕು ರೀ, ಆ ಸಂಧಿ ಒಳಗೆ ಚೀಲದ ಸಂಧಿ ಒಳಗೆ ಹೊರಗಡೆ ಇಟ್ಟು ಮೇಲೆ ಪ್ಯಾಕ್ ಮಾಡ್ಬೇಕು. ಯಾಕಂದ್ರೆ ಈ ಗುಳಿಗೆ ಏನು ಮಾಡ್ತಾರೆ, ಹೊಗೆ ಹಬ್ಬಿಸ್ತದೆ. ಸೊ ಈ ಹೊಗೆ ಎದುರಾಗ ಹೋಗ್ತದಪ್ಪ ಅಂದ್ರೆ ಸೀದಾ ಚೀಲದ ಒಳಗೆ ಹೋಗ್ತದೆ, ಹೋಗಿ ಅಲ್ಲಿ ಇದ್ದಂಗೆ ಹುಳಗಳೆಲ್ಲ ಸಾಯ್ಬಿಡ್ತದೆ. ಇದನ್ನು ಅವಾಗವಾಗ ನೀವು ಮಾಡ್ಕೋತ ಹೋಗ್ತಿರ್ಬೇಕು. ಇದು ಇದಲ್ಲದೆ ಮತ್ತೆ ಇಲಿ ಕಾಟ ಒಂದು ಬೆಳಗಿದೆ ಇವತ್ತು. ಸೊ ಇಲಿ ಅನ್ನೋ ಸಾಕಷ್ಟು, ಅದಕ್ಕೆ ರ್ಯಾಟ್ ಪಿನ್ ಅಂತ ಬಂದದ. ಸೊ ಅದನ್ನು ನೀವು ಬಳಸಿ ನೀವು ಇಲಿಗಳ ಕೇಳುಗರೆ, ಇದುವರೆಗೆ ಡಾಕ್ಟರ್ ಬಿಸಿ ಕೋಲಾರ್ ಅವರಿಂದ ಸಸ್ಯ ವಿಶೇಷಗಳ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಒಂದು ಜನಪದ ಗೀತೆಯನ್ನ. ಹಾಡಿದ್ದಾರೆ ಶ್ರೀಧರ್ ವಂದಾಲ್ ಅವರು. ಬಿಟ್ಟಿ ವ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸಿಟ್ಟು ದುಡಿತ ಮಾಡಬೇಕ ಬಿಟ್ಟಿ ವ್ಯಾಸರ ವ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಬಿಟ್ಟಿ ವ್ಯಾಸರ ಬಿಟ್ಟಿ